ಕಂಪ್ಲೇನ್ ಇನ್ನೂ ಬಂದಿಲ್ಲ. ಬಿಲ್ ತುಂಬಿಸೋ ಮೊದ್ಲು ಬರ್ಬೋದಲ್ವಾ? ಸೊ ಗರ್ಲ್ಸ್, ಏನ್ ಮಾಡ್ತಿದ್ದೀರಾ? ಬಿಲ್ ಮಾಡ್ತಿದ್ದಾರೆ. ಸರಿ, ನಿನ್ ಕಾರ್ಡ್ ಕೊಡು, ಪಿನ್ ಕೊಡು. ಆರ್ಬಿಐ ಹೇಳ್ತಾ ಇದೆ, ನಿಮ್ಮ ಪಿನ್, ಓಟಿಪಿ, ಸಿವಿವಿ ಅಥವಾ ಇಂಟರ್ನೆಟ್ ಬ್ಯಾಂಕಿಂಗ್ ಪಾಸ್ವರ್ಡ್ ಯಾರಿಗೂ ಕೊಡಬೇಡಿ. ಆನ್ಲೈನ್ ಬ್ಯಾಂಕಿಂಗ್ ಬರೀ ನಿಮ್ದೇ ಕಂಪ್ಯೂಟರ್, ಮೊಬೈಲ್ ಅಥವಾ ಸೆಕ್ಯೂರ್ ನೆಟ್ವರ್ಕ್ ನಿಂದಲೇ ಮಾಡಿ. ಹಾ, ಇದೇನು ತಿನ್ನೋದ್ರ ಚಾಂಪಿಯನ್ಶಿಪ್ ಇತ್ತಾ? ಆರ್ಬಿಐ ಹೇಳ್ತಾ ಇದೆ, ಜಾಣರಾಗಿರಿ, ಜಾಗರೂಕರಾಗಿರಿ. ಆಕಾಶವಾಣಿ ಚಿತ್ರದುರ್ಗ. ಕೃಷಿ ರಂಗ, ರೈತರಿಗಾಗಿ ಕಾರ್ಯಕ್ರಮ. ನಮ್ಮೆಲ್ಲ ಆತ್ಮೀಯ ರೈತ ಬಾಂಧವರಿಗೆಲ್ಲ ಶರಣು ಶರಣಾರ್ಥಿಗಳು. ಇಂದಿನ ಕೃಷಿರಂಗ ರೈತರಿಗಾಗಿ ಕಾರ್ಯಕ್ರಮದಲ್ಲಿ ಮೊದಲಿಗೆ ವಾಣಿಜ್ಯ ಪ್ರಕಟಣೆಗಳು, ನಂತರ ಮರು ವಿನ್ಯಾಸಗೊಳಿಸಲಾದ ಹವಾಮಾನಾಧಾರಿತ ಬೆಳೆ ವಿಮೆ ಯೋಜನೆ ಕುರಿತು ಚಿತ್ರದುರ್ಗದ ತೋಟಗಾರಿಕೆ ಉಪನಿರ್ದೇಶಕರಾದ ಶರಣಬಸಪ್ಪ ಭೋಗಿ ಹಾಗೂ ಚಿತ್ರದುರ್ಗ ತೋಟಗಾರಿಕೆ ನಿರ್ದೇಶಕರಾದ ಟಿಆರ್ ಯಶವಂತಕುಮಾರ್ ಅವರೊಂದಿಗೆ ಸಂದರ್ಶನ ಕೇಳುವಿರಿ. ನಂತರ ರೈತರಿಗೆ ಸಲಹೆ ಹಾಗೂ ಜನಪದ ಗೀತೆಗಳು. ಈಗ ಕೇಳೋಣ ಮೊದಲಿಗೆ ವಾಣಿಜ್ಯ ಪ್ರಕಟಣೆಗಳು. ಸಂತಸದ ಜನ್ಮದಿನ ಜನ್ಮಿನ ಬಳೆಯಾಗಿ ಈ ನಿನ್ನ ಬಾಳೆಲ್ಲ ಹಾಯಾಗಲಿ. ಬಹುಮುಖ ಪ್ರತಿಭೆಯ ವ್ಯಕ್ತಿ ನಮ್ಮ ರಾಜ್ಕಿರಣ್. ಇವರು ಹೆಬ್ಬಂಡೆಯ ಕೋಟೆನಾಡಿನ ಚಿತ್ರದುರ್ಗದಲ್ಲಿ ಜನಿಸಿದರು. ಮಲೆನಾಡಿನ ಹೆಬ್ಬಾಗಿಲು ಶಿವಮೊಗ್ಗದಲ್ಲಿ ಬೆಳೆದರು. ಕವಿ, ಸಾಹಿತಿ, ಗಾಯಕ, ನಿರೂಪಕ, ನಿರ್ಮಾಪಕರಾಗಿ, ಕಿರಿಹಿರಿ ತೆರೆಯ ನಟರಾಗಿ, ನಿರ್ದೇಶಕರಾಗಿ ಬೆಂಗಳೂರಿನಲ್ಲಿ ರಾರಾಜಿಸುತ್ತಿದ್ದಾರೆ. ಇದೇ ಆಗಸ್ಟ್ ತಿಂಗಳ 11ನೇ ಸೋಮವಾರ ರಾಜ್ಕಿರಣ್ ಅವರ ಹುಟ್ಟುಹಬ್ಬ. ಚಿತ್ರದುರ್ಗ ಜಿಲ್ಲೆಯ ಅಭಿಮಾನಿ ಸಮೂಹ, ಚಿತ್ರರಂಗದ ಎಲ್ಲಾ ಗೆಳೆಯರ ಗುಚ್ಛ ಹಾಗೂ ಎಲ್ಲಾ ಕ್ಷೇತ್ರದ ಗೆಳೆಯ ಗೆಳತಿಯರವರಿಂದ ರಾಜ್ಕಿರಣ್ ಅವರ ಜನ್ಮದಿನಕ್ಕೆ ಅಭಿಮಾನದಿಂದ ಶುಭ ಹಾರೈಸುತ್ತಿದ್ದಾರೆ. ಎಲ್ಐಸಿಯ ಜೀವನ್ ಲಾಭ ಜೊತೆ ಪ್ರಾಫಿಟ್ ನಿನಗೆ ನಾನ್ ಸ್ಟಾಪ್. ಎಲ್ಐಸಿಯ ಜೀವನ್ ಲಾಭ ಒಂದು ಲಿಮಿಟೆಡ್ ಪ್ರೀಮಿಯಂ ಎಂಡೋಮೆಂಟ್ ಪ್ಲಾನ್. ಪ್ರೀಮಿಯಂ ಇಲ್ಲದೆ ಆದರೆ ಬೆನಿಫಿಟ್ಸ್ ಗಳೆಲ್ಲ. ಎಲ್ಐಸಿ ಪ್ರತಿ ಕ್ಷಣವು ನಿಮ್ಮೊಂದಿಗೆ. ವಿಸ್ತಾರವಾದ ಷರತ್ತುಗಳು ಮತ್ತು ನಿಬಂಧನೆಗಳಿಗಾಗಿ ಆಫರ್ ಡಾಕ್ಯುಮೆಂಟ್ ಅನ್ನು ಕೂಲಂಕುಷವಾಗಿ ಓದಿರಿ. ಸರಿ, ಒಂದು ವಿಷಯ ಹೇಳಿ. ನಿಮ್ಮ ಹತ್ತಿ ವಿಶ್ವ ದರ್ಜೆಯಾಗಿದ್ದರೆ ಅದು ಇಡೀ ಜಗತ್ತನ್ನು ತಲುಪಬೇಕು ಅಲ್ಲವೇ? ಆದ್ದರಿಂದ ಕಸ್ತೂರಿ ಕಾಟನ್ ಚಿಹ್ನೆಯನ್ನು ಅಳವಡಿಸಿಕೊಳ್ಳಿ. ಇದು ಭಾರತದ ಅತ್ಯುತ್ತಮ ಹತ್ತಿಯಾಗಿ ಮಾಡುತ್ತದೆ. ವಿಶ್ವದ ಅತಿದೊಡ್ಡ ಬ್ರ್ಯಾಂಡ್ಗಳಲ್ಲಿ ಇದರ ಮಾನ್ಯತೆ ಹೆಚ್ಚುತ್ತಿದೆ. ಕಸ್ತೂರಿಯೊಂದಿಗೆ ಸೇರಿ ಮತ್ತು ನಿಮ್ಮ ಹತ್ತಿಯನ್ನು ಜಗತ್ತಿಗೆ ತಲುಪಿಸಿ. ಹೆಚ್ಚಿನ ಮಾಹಿತಿಗಾಗಿ www.kasturikotton.com ಭೇಟಿ ನೀಡಿ. ಈಗ ಕೇಳಿ ಮರು ವಿನ್ಯಾಸಗೊಳಿಸಲಾದ ಹವಾಮಾನಾಧಾರಿತ ಬೆಳೆ ವಿಮೆ ಯೋಜನೆ ಕುರಿತು ಚಿತ್ರದುರ್ಗದ ತೋಟಗಾರಿಕೆ ಉಪನಿರ್ದೇಶಕರಾದ ಶರಣಬಸಪ್ಪ ಭೋಗಿ ಹಾಗೂ ಚಿತ್ರದುರ್ಗ ತೋಟಗಾರಿಕೆ ನಿರ್ದೇಶಕರಾದ ಟಿಆರ್ ಯಶವಂತಕುಮಾರ್ ಅವರೊಂದಿಗೆ ಸಂದರ್ಶನ. ಪ್ರೀತಿಯ ಕೇಳುಗರೆ ನಮಸ್ಕಾರ, ಇವತ್ತಿನ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತಿನ ಕಾರ್ಯಕ್ರಮದಲ್ಲಿ ನಾವಿವತ್ತು ಈ ಒಂದು ಮರು ವಿನ್ಯಾಸಗೊಳಿಸಲಾದ ಹವಾಮಾನ ಆಧಾರಿತ ಬೆಳೆ ವಿಮೆ ಕುರಿತು ನಾವು ಮಾತನಾಡ್ತಾ ಇದ್ದೇವೆ. ಈ ಒಂದು ಮರು ವಿನ್ಯಾಸಗೊಳಿಸಲಾದ ಹವಾಮಾನ ಆಧಾರಿತ ಬೆಳೆ ವಿಮೆ ಯೋಜನೆ ಕುರಿತು ಸಾಕಷ್ಟು ಮಾಹಿತಿಯನ್ನ ಇವತ್ತು ನೀಡಲಿಕ್ಕಾಗಿ ನಮ್ಮ ಸ್ಟುಡಿಯೋದಲ್ಲಿ ಚಿತ್ರದುರ್ಗ ತೋಟಗಾರಿಕಾ ಉಪ ನಿರ್ದೇಶಕರಾದಂತಹ ಶರಣಬಸಪ್ಪ ಭೋಗಿ ಅವರು ಮತ್ತು ಟಿಆರ್ ಯಶವಂತಕುಮಾರ್ ಅವರು ಸಹಾಯಕ ತೋಟಗಾರಿಕಾ ನಿರ್ದೇಶಕರು ಚಿತ್ರದುರ್ಗ, ಇವರು ಸಾಕಷ್ಟು ಮಾಹಿತಿಯನ್ನ ನೀಡಲಿದ್ದಾರೆ. ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ತಮಗಿಬ್ಬರಿಗೆ ನಮಸ್ಕಾರ ಸರ್. ನಮಸ್ತೆ ಸರ್. ನಮಸ್ತೆ ಸರ್. ಈಗ ಮೊದಲೇದಾಗಿ ಈಗ ಶರಣಬಸಪ್ಪ ಭೋಗಿ ಸರ್ ಅವರು ಹೇಳಿ, ಈ ಒಂದು ಮರು ವಿನ್ಯಾಸಗೊಳಿಸಲಾದ ಹವಾಮಾನ ಆಧಾರಿತ ಬೆಳೆ ವಿಮೆ ಯೋಜನೆ ಅಂದ್ರೆ ಏನ್ ಸರ್? ಎಲ್ಲ ರೈತ ಬಾಂಧವರಿಗೂ ನಮಸ್ಕಾರ. ನಾನು ಶರಣಬಸಪ್ಪ ಭೋಗಿ ಅಂತೇಳಿ, ತೋಟಗಾರಿಕೆ ಉಪನಿರ್ದೇಶಕರು, ಜಿಲ್ಲಾ ಪಂಚಾಯತ್ ಚಿತ್ರದುರ್ಗ. ರೈತ ಬಾಂಧವರಲ್ಲಿ ಮತ್ತೊಮ್ಮೆ ನಮಸ್ಕಾರಗಳು ಸರ್. ಈಗ ಮರು ವಿನ್ಯಾಸಗೊಳಿಸಿದ ಹವಾಮಾನ ಆಧಾರಿತ ಬೆಳೆ ವಿಮೆ ಯೋಜನೆ ಅಂದ್ರೆ, ಈಗ ಹವಾಮಾನ ಅಂಶಗಳಾಗಿರ್ತಕ್ಕಂತ ಒಂದು ತಾಪಮಾನ, ಗಾಳಿಯ ವೇಗ, ಮಳೆಯ ಪ್ರಮಾಣ, ಆರ್ದ್ರತೆ ಮುಂತಾದ ಒಂದು ಹವಾಮಾನ ಅಂಶಗಳನ್ನ ಪರಿಗಣನೆಗೆ ತೆಗೆದುಕೊಂಡು ಒಂದು ಸ್ಥಳೀಯವಾಗಿ ಲಭ್ಯವಿರತಕ್ಕಂತ ಟೆಲಿಮೆಟ್ರಿಕ್ ಮಳೆ ಮಾಪನ ಕೇಂದ್ರಗಳಲ್ಲಿ ಈ ಅಂಶಗಳೆಲ್ಲ ದಾಖಲಾಗಿರ್ತವೆ. ಇದರ ಆಧಾರದ ಮೇಲೆ ಬೆಳೆ ವಿಮೆ ನಷ್ಟವನ್ನ ತೀರ್ಮಾನ ಮಾಡತಕ್ಕಂಥದ್ದೇ ಒಂದು ಮರು ವಿನ್ಯಾಸಗೊಳಿಸಿದ ಹವಾಮಾನ ಆಧಾರಿತ ಬೆಳೆ ವಿಮೆ ಯೋಜನೆ ಅಂತ ಹೇಳ್ಬೋದು ಸರ್. ಈಗ ಇದು ಮರು ವಿನ್ಯಾಸಗೊಳಿಸಿದ ಹವಾಮಾನ ಆಧಾರಿತ ಬೆಳೆ ವಿಮೆ ಯೋಜನೆಯಲ್ಲಿ ಮೂರು ಬೆಳೆಗಳಲ್ಲಿ ಈ ಯೋಜನೆಯನ್ನ ಅನುಷ್ಠಾನಗೊಳಿಸಲಾಗ್ತಾ ಇದೆ. ಅಡಿಕೆ ಬೆಳೆ ಮತ್ತು ದಾಳಿಂಬೆ ಮತ್ತು ಮಾವು ಬೆಳೆ. ಈ ಮೂರು ಬೆಳೆಗಳಿಗೆ ವಿಮಾ ಮೊತ್ತವನ್ನ ರೈತರು ಪಾವತಿಸಬೇಕಾಗಿತ್ತು. ವಿಮಾ ಕಂತು ಅದು ಆಗಸ್ಟ್ 11 ಕೊನೆಯ ದಿನಾಂಕವಾಗಿರ್ತದೆ. ಈಗ ಅಡಿಕೆ ಬೆಳೆಗೆ ವಿಮಾ ಮೊತ್ತ 128,000 ರೂಪಾಯಿ ಇದೆ. ಅದಕ್ಕೆ ರೈತರು ತುಂಬಬೇಕಾಗಿರತಕ್ಕಂತ ಒಂದು ವಿಮಾ ಕಂತು 6,400 ರೂಪಾಯಿ. ಅದೇ ರೀತಿಯಲ್ಲಿ ದಾಳಿಂಬೆ ಬೆಳೆಗೆ 127,000 ರೂಪಾಯಿ ಪ್ರತಿ ಹೆಕ್ಟರ್ಗೆ ವಿಮಾ ಮೊತ್ತ ನಿಗದಿಯಾಗಿರ್ತದೆ. ಅದಕ್ಕೆ ರೈತರು ಪಾವತಿಸಬೇಕಿರತಕ್ಕಂತ ವಿಮಾ ಕಂತು 6,350 ರೂಪಾಯಿ. ಮತ್ತು ಮಾವು ಬೆಳೆಗೆ 80,000 ರೂಪಾಯಿ ಪ್ರತಿ ಹೆಕ್ಟರ್ಗೆ ವಿಮಾ ಮೊತ್ತ ಇದೆ. ಅದಕ್ಕೆ 4,000 ರೂಪಾಯಿ ಪ್ರತಿ ಹೆಕ್ಟರ್ಗೆ ರೈತರು ವಿಮಾ ಒಂದು ಕಂತವನ್ನ ತುಂಬಬೇಕಾಗತ್ತೆ. ಕೊನೆಯ ದಿನಾಂಕ 11 ಇರೋ ಕಾರಣಕ್ಕಾಗಿ ರೈತ ಬಾಂಧವರು ಬೇಗನೆ ತಮ್ಮ ವಿಮಾ ಕಂತುಗಳನ್ನು ತುಂಬಿ ಒಂದು ಯೋಜನೆಯಲ್ಲಿ ಪಾಲ್ಗೊಳ್ಬೇಕು. ಮುಂದಿನ ದಿನಗಳಲ್ಲಿ ಒಂದು ಹವಾಮಾನ ವೈಪರೀತ್ಯದಿಂದ ಬೆಳೆ ನಷ್ಟ ಆದಾಗ, ಇಳುವರಿ ನಷ್ಟ ಆದಾಗ ಈ ಒಂದು ಯೋಜನೆಯ ಸದುಪಯೋಗ ರೈತರಿಗೆ ತಲುಪುತ್ತೆ. ಈ ಕಾರಣದಿಂದ ರೈತರು ಇದು ಈ ಒಂದು ಯೋಜನೆಯ ಸದುಪಯೋಗವನ್ನು ಪಡ್ಕೋಬೇಕು ಅಂತೇಳಿ ವಿನಂತಿ ಮಾಡ್ಕೊಳ್ತೀನಿ. ಈಗ ಸಾಕಷ್ಟು ರೈತರಿಗೆ ಈಗ ಬೆಳೆ ವಿಮೆ ಯೋಜನೆ ಅಂದ್ರೆ ಏನೋ ಗೊತ್ತಿರಲ್ಲ ಸರ್, ಇದನ್ನ ಯಾಕೆ ಮಾಡಿಸ್ಬೇಕಂತಲೂ ಅವರಿಗೆ ತಿಳಿದಿರಲ್ಲ, ಅದರ ಇದ್ರ ಬಗ್ಗೆ ಒಂದ್ ಸ್ವಲ್ಪ ಮಾಹಿತಿ ಕೊಡಿ ಸರ್. ಈಗ ಬೆಳೆ ವಿಮೆ ಯೋಜನೆ ಅಂದ್ರೆ ಈಗ ನಾವು ಹೆಂಗೆ ಲೈಫ್ ಇನ್ಸೂರೆನ್ಸ್ ಮಾಡಿಸ್ತೀವಿ ಅದೇ ರೀತಿಯಲ್ಲಿ ನಮ್ಮ ಲೈಫ್ ರಿಸ್ಕ್ ಆದಾಗ ಇನ್ಸೂರೆನ್ಸ್ ಬರಬೇಕು ಅಂತ. ಅದೇ ರೀತಿಯಲ್ಲಿ ಸೇಮ್ ಈಗ ಕ್ರಾಪ್ಗೆ ನಷ್ಟ ಆದಾಗ ಏನ್ ರೈತರು ಮಾಡಿರ್ತಕ್ಕಂತ ಏನ್ ಖರ್ಚು ಇದೆಯಲ್ಲ ಅದು ಒಂದು ವಿಮಾ ಮೊತ್ತಕ್ಕನುಗುಣವಾಗಿ ಅವರಿಗೆ ಪೇ ಔಟ್ ಬರಬೇಕು ಅಂತ, ಅವರಿಗೆ ವಿಮೆ ಬರಬೇಕು ಅಂತಕ್ಕಂತ ಉದ್ದೇಶದಿಂದ ಬೆಳೆ ನಷ್ಟ ಆದಾಗ ಅವರಿಗೆ ಒಂದು ಸಹಾಯವಾಗಿ ಬೆಳೆ ಒಂದು ಮೊತ್ತ ಬರಬೇಕು ಅನ್ನೋ ಉದ್ದೇಶಕ್ಕೋಸ್ಕರ ಈ ಯೋಜನೆಯನ್ನ ಸರ್ಕಾರ ಹಮ್ಮಿಕೊಂಡಿರೋದು. ಈಗ ಬಹುತೇಕ ನಮ್ಮ ಒಂದು ಜಿಲ್ಲೆಯಲ್ಲಿ ಈಗ ತೋಟಗಾರಿಕಾ ಬೆಳೆಗಳು ಏನ್ ಬೆಳೀತಾ ಇದ್ದಾರೋ ನಮ್ಮ ಕೃಷಿಕರು, ಎಲ್ಲಾ ತೋಟಗಾರಿಕಾ ಬೆಳೆಗಳಿಗೂ ಈ ಒಂದು ವಿಮೆ ಮಾಡಿಸುವಂತ ಅವಕಾಶ ಇದೆ ಸರ್? ಸರ್, ಈಗ ಎಲ್ಲಾ ಬೆಳೆಗಳಿಗೆ ಅಂತಲ್ಲ, ಈಗ ಇರ್ತಕ್ಕಂತ ಈ ವೆದರ್ ಬೇಸ್ಡ್ ಕ್ರಾಪ್ ಇನ್ಸೂರೆನ್ಸ್ ಅಥವಾ ಮರು ವಿನ್ಯಾಸಗೊಳಿಸಿದ ಹವಾಮಾನ ಆಧಾರಿತ ಬೆಳೆ ವಿಮೆ ಯೋಜನೆಯಲ್ಲಿ ಮೂರು ಬೆಳೆಗಳನ್ನ ತೆಗೆದುಕೊಂಡಿದ್ದೀವಿ. ಅದೇ ರೀತಿಯಾಗಿ ಇನ್ನೊಂದು ಕ್ರಾಪ್ ಇನ್ಸೂರೆನ್ಸ್ ಸ್ಕೀಮ್ ಬರುತ್ತೆ, ಪ್ರಧಾನ ಮಂತ್ರಿ ಫಸಲ್ ಬಿಮಾ ಯೋಜನೆ ಅಂತೇಳಿ, ಅದು ಇದು ವೆದರ್ ಡಾಟಾಗಳ ಮೇಲೆ ವಿಮಾ ಮೊತ್ತ ನಿರ್ಧಾರವಾಗ್ತಕ್ಕಂಥದ್ದು. ಇನ್ನೊಂದು ಪ್ರಧಾನ ಮಂತ್ರಿ ಫಸಲ್ ಬಿಮಾ ಯೋಜನೆಯಲ್ಲಿ ಕ್ರಾಪ್ ಕಟ್ಟಿಂಗ್ ಎಕ್ಸ್ಪೆರಿಮೆಂಟ್ ಅಂತ ಮಾಡ್ತೀವಿ. ಆ ಒಂದು ಏನು ಇಳುವರಿ ಆಧಾರಿತ ಒಂದು ಇದ್ರ ಮೇಲೆ ವಿಮಾ ಮೊತ್ತ ನಿರ್ಧಾರವಾಗುತ್ತೆ. ಅದರಲ್ಲಿ ಮೂರು ಬೆಳೆಗಳಿದ್ದಾವ, ಅದರಲ್ಲಿ ಈರುಳ್ಳಿ, ಹಸಿ ಮೆಣಸಿನಕಾಯಿ, ಟೊಮ್ಯಾಟೊ, ಈ ರೀತಿ ಟೋಟಲ್ ನಮ್ಮ ಜಿಲ್ಲೆಯಲ್ಲಿ ಎರಡು ಯೋಜನೆಗಳಲ್ಲಿ 6 ಬೆಳೆಗಳನ್ನ ಒಂದು ವಿಮೆಗಾಗಿ ಪರಿಗಣಿಸಲಾಗಿದೆ. ಈಗ ತೋಟಗಾರಿಕಾ ಬೆಳೆಗಳು ಅಂತಂದ್ರೆ ಸಾಕಷ್ಟು ಇದ್ದಾವೆ ಸರ್, ಈಗ 6 ಬೆಳೆಗಳನ್ನ ಯಾಕೆ ಆಯ್ಕೆ ಮಾಡಿಕೊಂಡಿದ್ದಾರೆ? 6 ಬೆಳೆಗಳನ್ನ ಯಾಕಂತಂದ್ರೆ ಇಲ್ಲಿ ಹೆಚ್ಚಾಗಿ ಬೆಳೀತಕ್ಕಂಥ ಬೆಳೆಗಳು ಈ ಜಿಲ್ಲೆಯಲ್ಲಿ. ಆ ಉದ್ದೇಶಕ್ಕೋಸ್ಕರ ಈಗ ಪಂಚಾಯತಿಯಲ್ಲಿ ಒಂದು ಪಂಚಾಯತಿಯನ್ನ ಸೆಲೆಕ್ಟ್ ಮಾಡಿ ಪಂಚಾಯತಿ ವಾರು ಮಿನಿಮಮ್ ಇಷ್ಟು ಹೆಕ್ಟರ್ ಇರಬೇಕಂತ ಇರುತ್ತೆ. ಈ 6 ಬೆಳೆಗಳು ಇಲ್ಲಿ ಪ್ರಮುಖವಾಗಿ ಬೆಳೀತಕ್ಕಂಥ ಬೆಳೆಗಳು. ಆ ಉದ್ದೇಶಕ್ಕೋಸ್ಕರ ಈ 6 ಬೆಳೆಗಳನ್ನ ಪರಿಗಣನೆ ತೆಗೆದುಕೊಂಡಿದ್ದೀವಿ. ಈ 6 ಬೆಳೆಗಳನ್ನ ತೆಗೆದುಕೊಬೇಕಂತ ಏನಿಲ್ಲ, ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿನ ಪ್ರಮಾಣದಲ್ಲಿ ಬೇರೆ ಬೆಳೆಗಳನ್ನ ರೈತರು ಬೆಳೀತಾ ಇದ್ರೆ ಆ ಬೆಳೆಗಳನ್ನು ಕೂಡ ಪರಿಗಣಿಸಲಿಕ್ಕೆ ಅವಕಾಶ ಇದೆ. ಅಂದ್ರೆ ಬೆಳೆಗಳ ವಿಸ್ತೀರ್ಣದ ಆಧಾರದ ಮೇಲೆ ನೀವು ಬೆಳೆಯನ್ನ ಇದನ್ನ ಆಯ್ಕೆ ಮಾಡಿಕೊಳ್ತೀರಿ. ಸಾಮಾನ್ಯವಾಗಿ ಈಗ ಹೂವಿನ ಬೆಳೆಗಳನ್ನು ಸಹ ಬೆಳೀತಾ ಇದ್ದಾರೆ ಸರ್, ಈಗ ಸಾಕಷ್ಟು ಪ್ರಮಾಣದಲ್ಲಿ ಬೆಳೀತಾ ಇದ್ದಾರೆ ನಮ್ಮ ಭಾಗದಲ್ಲಿ, ಹೂವಿನ ಬೆಳೆ ಆಯ್ಕೆ ಮಾಡಿಕೊಂಡಿಲ್ಲ ಸರ್? ಇಲ್ಲ, ಹೂವಿನ ಬೆಳೆಗಳು ಈಗ ಪರ್ಟಿಕ್ಯುಲರ್ ಆಗಿ ಒಂದು ಸೀಮಿತವಾಗಿರತಕ್ಕಂತ ಏರಿಯಾಗಳಲ್ಲಿ ಮಾತ್ರ ಬೆಳೀತಾ ಇದ್ದಾರೆ ಸರ್. ಆ ಉದ್ದೇಶಕ್ಕೋಸ್ಕರ ಈ ಪ್ರಸ್ತುತವಾಗಿ ಈಗ ಆ ಬೆಳೆಗಳನ್ನ ಈ ಯೋಜನೆಗಳಲ್ಲಿ ತೆಗೆದುಕೊಂಡಿಲ್ಲ. ಈಗ ಎಲ್ಲಿ ಜಿಲ್ಲೆಯಾದ್ಯಂತ ಕಂಪ್ಲೀಟ್ ಆಗಿ ಬೆಳೀತಾ ಇರತಕ್ಕಂತ ಪ್ರಮುಖ ಬೆಳೆಗಳನ್ನ ಈ ಯೋಜನೆಯಲ್ಲಿ ಆಯ್ಕೆ ಮಾಡಿಕೊಂಡಿದ್ದೀವಿ. ಮುಂದಿನ ದಿನಗಳಲ್ಲಿ ಹೂವಿನ ಬೆಳೆಗಳನ್ನು ತೆಗೆದುಕೊಳ್ಬಾರ್ದಂತ ಇಲ್ಲ, ಹೂವಿನ ಬೆಳೆಗಳನ್ನು ಕೂಡ ಈ ವಿಮೆ ಯೋಜನೆಯಲ್ಲಿ ಪರಿಗಣಿಸಲಿಕ್ಕೆ ಅವಕಾಶ ಇದೆ. ಈಗ ನಾವು ಈ ಮರು ವಿನ್ಯಾಸಗೊಳಿಸಲಾದ ಹವಾಮಾನ ಆಧಾರಿತ ಬೆಳೆ ವಿಮೆ ಯೋಜನೆ ಎಲ್ಲಿ ನಾವು ಅದರ ಲಾಭ ಪಡ್ಕೊಳ್ಬೇಕು, ವಿಮೆ ಕಟ್ಟಬೇಕು ಅಂತಂದ್ರೆ ರೈತರಿಗೆ ಗೊತ್ತಿರಲ್ಲ ಸರ್, ಎಲ್ಲಿ ಕಟ್ಟಬೇಕು ಅನ್ನೋದು ಗೊತ್ತಿರಲ್ಲ, ಎಷ್ಟು ಕಟ್ಟಬೇಕು ಅನ್ನೋದು ಗೊತ್ತಿರಲ್ಲ, ಕಟ್ಟಬೇಕಾದ್ರೆ ಏನೇನು ದಾಖಲಾತಿಗಳನ್ನ ಕೊಡಬೇಕು ಅನ್ನೋದು ಗೊತ್ತಿರಲ್ಲ, ಇದ್ರ ಬಗ್ಗೆ ಹೇಳಿ ಸರ್. ಸರ್, ಈಗ ಇದರಲ್ಲಿ ರೈತರು ಒಂದು ವಿಮಾ ಮಾಡಿಸಲಿಕ್ಕೆ ಆಸಕ್ತಿ ಹೊಂದಿದಲ್ಲಿ ತಮ್ಮ ಒಂದು ಪಹಣಿ RTC ಆಮೇಲೆ ಅವರು ಒಂದು FID ಅಂತ ಒಂದು ಅವರು ಪಹಣಿ ಆಧಾರದ ಮೇಲೆ ಒಂದು FID ಕ್ರಿಯೇಟ್ ಮಾಡಿದ್ರೆ, ಆ FID ಸಂಖ್ಯೆ, ಅವ್ರದ್ದು ಆಧಾರ್ ಕಾರ್ಡ್ ಮತ್ತು ಬ್ಯಾಂಕ್ ಪಾಸ್ ಪುಸ್ತಕ, ಅಂದ್ರೆ ಯಾವ್ದು ಆಧಾರ್ ನಂಬರ್ಗೆ ಜೋಡಣೆ ಆಗಿರ್ತಕ್ಕಂಥದ್ದು ಒಂದು ಬ್ಯಾಂಕ್ ನಂಬರ್, ಅವ್ರದ್ದು ಅಕೌಂಟ್ ನಂಬರ್, ಇದರ ಒಂದು ಪ್ರತಿಗಳು ಜೆರಾಕ್ಸ್ ಪ್ರತಿಗಳನ್ನ ತೆಗೆದುಕೊಂಡು ಗ್ರಾಮ ಒಂದು ಕೇಂದ್ರದಲ್ಲಿರಬಹುದು ಅಥವಾ ಬ್ಯಾಂಕ್ಗಳಲ್ಲಿರಬಹುದು ಅಥವಾ ಸಿಎಸ್ಸಿ ಕೇಂದ್ರಗಳಲ್ಲಿ ರೈತರಿಗೆ ಹೋಗಿ ನೋಂದಾಯಿಸಿಕೊಳ್ಳಲಿಕ್ಕೆ ಅವಕಾಶ ಇದೆ. ಈಗ ಏನಾದರೂ ನಮ್ಮ ಕೃಷಿಕರು ಈಗ ಗ್ರಾಮೀಣ ಬ್ಯಾಂಕ್ಗಳಲ್ಲಿ ಆಗಿರಬಹುದು, ಕೆನರಾ ಬ್ಯಾಂಕ್ಗಳಲ್ಲಿ ಆಗಿರಬಹುದು, ಈಗ ಅಲ್ಲೆಲ್ಲ ಸಾಲದ ವ್ಯವಹಾರ ಮಾಡಿರ್ತಾರೆ ಸರ್, ಅಂತ ರೈತರು ಹೊಸದಾಗಿ ಕಟ್ಟಕ್ಕೆ ಅವಕಾಶ ಇದೆಯೋ ಅಥವಾ ಸಾಲ ಪಡೆದಂತ ರೈತರಿಗೆ ಕಟ್ಟಂತ ಅವಶ್ಯಕತೆ ಇರಲ್ಲ ಸರ್, ಏನಾದರೂ ಬ್ಯಾಂಕ್ನವರೇ ಅದನ್ನ ಪಾವತಿ ಮಾಡಿಕೊಂಡಿರ್ತಾರೆ? ಎರಡು ತರ ಬರ್ತದೆ ಸರ್. ಈಗ ಒಂದು ಲೋನಿ ಫಾರ್ಮರ್ಸ್ ಅಂದ್ರೆ ಸಾಲವನ್ನ ಪಡೆದುಕೊಂಡಿರ್ತಕ್ಕಂತ ರೈತರು, ಆಮೇಲೆ ನಾನ್ ಲೋನಿ ಫಾರ್ಮರ್ಸ್ ಸಾಲವನ್ನ ಬ್ಯಾಂಕ್ ಅಲ್ಲಿ ತೆಗೆದುಕೊಳ್ಳದೇ ಇರತಕ್ಕಂತ ರೈತರು. ಈಗ ಸಾಲವನ್ನು ಪಡೆದುಕೊಂಡಿರ್ತಕ್ಕಂತ ರೈತರದು ನೇರವಾಗಿ ಬ್ಯಾಂಕ್ನಲ್ಲಿ ಬ್ಯಾಂಕಿನವರೇ ಅದನ್ನ ವಿಮಾ ಯೋಜನೆಗೆ ಒಳಪಡಿಸ್ತಾರೆ. ಒಂದ್ ವೇಳೆ ಈಗ ಲೋನ್ ತೆಗೆದುಕೊಂಡಿರ್ತಕ್ಕಂತ ಫಾರ್ಮರ್ಸ್ ನಮ್ಗೆ ಇದರಲ್ಲಿ ಇಷ್ಟ ಇಲ್ಲ, ನಮ್ಗೆ ಇದು ಬೇಡ ಅಂದ್ರೆ, ಈ ಯೋಜನೆ ಸೌಲಭ್ಯ ನಮಗೆ ಬೇಡ ಅಂದ್ರೆ, ಅವರು ಒಂದು ರೈಟಿಂಗ್ ಅಲ್ಲಿ ಕೊಟ್ಟಾಗ ಅವ್ರದನ್ನ ವಿಮೆ ಅಳವಡಿಸಿಕೊಳ್ಳಲಿಕ್ಕೆ ಅದನ್ನ ಬಿಡ್ತಾರೆ. ಇಲ್ಲದೆ ಇದ್ರೆ ಲೋನ್ ಏನ್ ಸಾಲ ತೆಗೆದುಕೊಂಡಿರ್ತಕ್ಕಂತ ರೈತರದೆಲ್ಲರದು ಕೂಡ ಕಡ್ಡಾಯವಾಗಿ ಈ ಯೋಜನೆಗೆ ಅಳವಡಿಸ್ತಾರೆ. ಇದು ಆಮೇಲೆ ನಾನ್ ಲೋನಿ ಫಾರ್ಮರ್ಸ್ ಅಂದ್ರೆ ಏನು, ಯಾರು ಸಾಲ ತೆಗೆದುಕೊಂಡಿರಲಿಲ್ಲ ರೈತರು, ಅವರು ಕಡ್ಡಾಯವಾಗಿ ನಾವು ಈಗ ಹೇಳಿರ್ತಕ್ಕಂತ ಕೇಂದ್ರಗಳಲ್ಲಿ ಬ್ಯಾಂಕ್ ಇರಬಹುದು, ಸಿಎಸ್ಸಿ ಕೇಂದ್ರ ಇರಬಹುದು, ಗ್ರಾಮೋನ್ ಕೇಂದ್ರಗಳಲ್ಲಿ ಹೋಗಿ ನಾವು ಈಗ ಹೇಳಿದ ದಾಖಲೆಗಳನ್ನು ತೆಗೆದುಕೊಂಡು ಹೋಗಿ ಅವರು ನೋಂದಾಯಿಸಿಕೋಬಹುದು. ಅಂದ್ರೆ ಈ ಒಂದು ವಿಮಾ ಯೋಜನೆಯ ಸೌಲಭ್ಯ ಪಡಿಬೇಕು ಅಂತಂದ್ರೆ ಕಡ್ಡಾಯವಾಗಿ ಅವರ ಹೆಸರಿಗೆ ಜಮೀನು ಇರಬೇಕು ಅಂತ ಹೇಳ್ತಾರೆ? ಹೌದು ಸರ್, ಅವ್ರ ಹೆಸರಿಗೆ ಜಮೀನು ಇರಬೇಕು. ಜಮೀನು ಯಾರು ಆರ್ಟಿಸಿ ಯಾರು ಓನರ್ ಇರ್ತಾರೆ ಅವರ ಹೆಸರಲ್ಲಿ, ಆಮೇಲೆ ಈ ಬೆಳೆಯನ್ನ ಬೆಳೀತಾ ಇರಬೇಕು, ಅವರು ಅಡಿಕೆ ಬೆಳೀತಾ ಇರಬೇಕು, ದಾಳಿಂಬೆ ಮತ್ತು ಮಾವು ಏನ್ ಬೆಳೀತಾ ಇರ್ತಾರಲ್ಲ ರೈತರು, ಅವರ ಆಸಕ್ತಿ ಹೊಂದಿದಲ್ಲಿ ಈ ಒಂದು ವಿಮಾ ಯೋಜನೆಯಲ್ಲಿ ಅವರು ನೋಂದಾಯಿಸಿಕೊಳ್ಬಹುದು. ಈಗ FID ನಂಬರ್ ಇವೆಲ್ಲ ಕಡ್ಡಾಯವಾಗಿರ್ತಾವೆ? FID ನಂಬರ್ ಪ್ರತಿ ರೈತರದು ಇದೆ ಸರ್. ಈಗ ಎಲ್ಲ ನಾವು ಕೃಷಿ ಇಲಾಖೆಯವರೇ ಮಾಡಿರ್ತಕ್ಕಂಥದ್ದು FID ಸಂಖ್ಯೆ ಅವ್ರದ್ದು ಆರ್ಟಿಸಿ. ಇದರಲ್ಲಿ ಏನು ಪ್ರಮುಖ ಏನಂತ ಏನು ದಾಖಲೆಗಳಿಲ್ಲ, ಅವ್ರದ್ದು ಆಧಾರ್ ಕಾರ್ಡ್, ಆಮೇಲೆ ಅವ್ರದೊಂದು ಬ್ಯಾಂಕ್ ಪಾಸ್ಬುಕ್ ಜೆರಾಕ್ಸ್ ಇಷ್ಟು ತೆಗೆದುಕೊಂಡು ಹೋದ್ರೆ ಸಾಕು. ಸರ್, ಈಗ ತಂದೆಯವರ ಹೆಸರಿಗೆ ಜಮೀನು ಇರುತ್ತೆ, ತಂದೆಯವರು ಮರಣ ಹೊಂದಿರ್ತಾರೆ, ಈಗ ಮಕ್ಕಳು ಇದರ ಸೌಲಭ್ಯ ಪಡ್ಕೊಳ್ಬಹುದು ಸರ್? ಮಕ್ಕಳು ಕೂಡ ಪಡ್ಕೋದು. ಈಗ ಎಲ್ಲಾ ತಂದೆ ಸತ್ತ ತಕ್ಷಣ ಆರ್ಟಿಸಿಗಳು ಮ್ಯೂಟೇಷನ್ ಆಗಿರ್ತವೆ. ಇಲ್ಲದೆ ಇದ್ರೂ ಕೂಡ ತಂದೆಯವರು ತೀರ್ಕೊಂಡಿರ್ತಕ್ಕಂತ ಒಂದು ಇದರ ಆಧಾರದ ಮೇಲೆ ಆ ಜಮೀನಿನ ಓನರ್ಶಿಪ್ ಮಕ್ಕಳಿಗೆ ಬರೋದ ಕಾರಣಕ್ಕಾಗಿ ಅವರು ಈ ಯೋಜನೆಯಲ್ಲಿ ನೋಂದಾಯಿಸಿಕೊಳ್ಬಹುದು. ಈಗ ನೀವು ಹೇಳಿದ್ರ ಮೂರು ಬೆಳೆಗೆ ಇದರ ಒಂದು ಯೋಜನೆ ಅಡಿಯಲ್ಲಿ ವಿಮೆ ಕಟ್ಟಬಹುದು ಅಂತ ಹೇಳಿದ್ರ. ಈಗ 3 ಎಕರೆ ಜಮೀನು ಇರೋಂತ ರೈತ ಈಗ 3 ಬೆಳೆನ ಹಾಕಿದ್ದ ಅಂದ್ರೆ ಈಗ 3 ಬೆಳೆಗೆ ಯಾವ ರೀತಿ ನಾವು ವಿಮೆ ಕಟ್ಟಬಹುದು ಸರ್? 3 ಬೆಳೆ ಇರತಕ್ಕಂತ ರೈತರು 3 ಬೆಳೆಗೂ ಕೂಡ ವಿಮೆ ಕಟ್ಟಬಹುದು, ಒಂದೇ ಬೆಳೆ ಕಟ್ಟಬೇಕಂತೇನಿಲ್ಲ. ಈಗ ಪಾಣೆಗೆ ಯಾವ್ದಾದ್ರು ಒಂದ್ ಬೆಳೆ ನಮೂದಿಸಿ ಆಮೇಲೆ ಸರ್ ಇದು ಪಾಣೆಯಲ್ಲಿ ಇರೋದು. ಆಮೇಲೆ ನಾವೀಗ ಪ್ರತಿ ವರ್ಷನೂ ಕ್ರಾಪ್ ಸರ್ವೆ ಮಾಡ್ತೀವಿ ಮೊಬೈಲ್ ಅಪ್ಲಿಕೇಶನ್ ಥ್ರೂ. ಆ ಕ್ರಾಪ್ ಸರ್ವೆದಲ್ಲಿ ಎಲ್ಲಾ ಸರ್ವೆ ನಂಬರ್ ವಿಲೇಜ್ ವಾರು ಸರ್ವೆ ನಂಬರ್ ವಾರು ಯಾವ ಸರ್ವೆ ನಂಬರ್ ಅಲ್ಲಿ ಯಾವ ಬೆಳೆ ಇದೆ ಅಂತಕ್ಕಂಥದ್ದನ್ನ ಪ್ರತಿ ವರ್ಷನೂ ಕೂಡ ಸರ್ವೆ ಮಾಡತಕ್ಕಂತ ಕಾರ್ಯಕ್ರಮ ಇದೆ. ಅದರ ಆಧಾರದ ಮೇಲೆ ಕ್ರಾಪ್ ಸರ್ವೆದಲ್ಲಿ ಅವರು ಯಾವ ಬೆಳೆಯನ್ನು ಬೆಳೀತಾ ಇದ್ದಾರೆ ಅಂತಕ್ಕಂಥದ್ದು ಮಾಹಿತಿ ಗೊತ್ತಾಗುತ್ತೆ. ಅದರ ಆಧಾರದ ಮೇಲೆ ಅವರು 3 ಬೆಳೆಯನ್ನು ಬೆಳೀತಾ ಇದ್ರು ಸಹ 3 ಬೆಳೆಗೂ ಕೂಡ ವಿಮೆ ಯೋಜನೆಯಲ್ಲಿ ತೊಡಗಿಸಿಕೊಳ್ಬಹುದು. ಅಂದ್ರೆ ಆ ರೈತ 3 ಬೆಳೆಯನ್ನ ಬೆಳೀತಾ ಇದ್ದಾನ ದಾಖಲೆ ಬೇಕಾಗುತ್ತೆ. ದಾಖಲೆ ಕ್ರಾಪ್ ಸರ್ವೆದಲ್ಲೇ ಇರುತ್ತೆ ಸರ್. ಕ್ರಾಪ್ ಸರ್ವೆ ಮಾಡಿದಾಗ ಒಂದ್ ವೇಳೆ ಪಾರ್ಣಿಯಲ್ಲಿ ಇರಲ್ಲ ಅವ್ರದ್ದು ಅಪ್ಡೇಟ್ ಆಗದೆ ಇದ್ರು ಸಹ ಕ್ರಾಪ್ ಸರ್ವೆದಲ್ಲಿ ಮಾಡಿದಾಗ ಆ ಪ್ರತಿಯೊಂದು ಸರ್ವೆ ನಂಬರ್ ಅಲ್ಲಿ ಅಲ್ಲಿ ಏನ್ ಕ್ರಾಪ್ ಇದೆ ಅಂತಕ್ಕಂಥದ್ದು ಫೋಟೋ ಸಮೇತ ಇರುತ್ತೆ. ಅದರ ಆಧಾರದ ಮೇಲೆ ಅವರು ಈ ವಿಮಾ ಯೋಜನೆಯಲ್ಲಿ ನೋಂದಾಯಿಸಿಕೋಬಹುದು. ಸರ್, ಸಾಕಷ್ಟು ನಮ್ಮ ಕೃಷಿಕರಿಗೆ ಈಗ ಯಾವುದೇ ಒಂದು ವಿಮೆ ಆಗಿರಲಿ ಯಾವ ಕಟ್ಟಬೇಕು ಅದ್ರ ಬಗ್ಗೆನೇ ಮಾಹಿತಿನೇ ಇರಲ್ಲ. ನೀವು ಈ ಒಂದು ಬೆಳೆ ವಿಮೆ ಬಗ್ಗೆ ಅಂದ್ರೆ ಯಾವ ರೀತಿ ರೈತರಿಗೆ ಮಾಹಿತಿ ಅಥವಾ ಪ್ರಚಾರ ಕೊಡ್ತಾ ಇದ್ರಿ ಸರ್? ಸರ್, ಈಗಾಗಲೇ ನಾವು ಪಾಂಪ್ಲೆಟ್ ಗಳನ್ನ ಮಾಡಿದೀವಿ, ಪೋಸ್ಟರ್ಸ್ ಗಳನ್ನ ಮಾಡಿ ಗ್ರಾಮ ಪಂಚಾಯತಿಗೆಲ್ಲ, ಗ್ರಾಮ ಪಂಚಾಯತಿ ನೋಟಿಸ್ ಬೋರ್ಡ್ ಇರಬಹುದು, ಗ್ರಾಮ ಪಂಚಾಯತಿಯಲ್ಲಿ ಲಗಸಿದ್ದೀವಿ. ಈ ಪಾಂಪ್ಲೆಟ್ ಗಳನ್ನು ಕೂಡ ನಮ್ಮ ತಾಲೂಕಾಧಿಕಾರಿಗಳು ಮತ್ತು ರೈತ ಸಂಪರ್ಕ ಕೇಂದ್ರ ಅಧಿಕಾರಿಗಳ ಮುಖಾಂತರ ರೈತರಿಗೆ ಪ್ರಚಾರ ಪಡಿಸಿದ್ದೀವಿ, ಮತ್ತು ಪೇಪರ್ ಅಲ್ಲೂ ಕೂಡ ದಿನನಿತ್ಯ ಪೇಪರ್ ಗಳ ಮುಖಾಂತರ ಕೂಡ ಪ್ರಚಾರ ಮಾಡಿದ್ದೀವಿ. ಈಗ ತಮ್ಮ ಒಂದು ಪ್ರಚಾರದ ವಾಹಿನಿ ಮುಖಾಂತರ ಕೂಡ ರೈತ ಬಾಂಧವರಿಗೆ ಈ ವಿಷಯವನ್ನು ತಲುಪಿಸಲಿಕ್ಕೆ ಬಂದಿದ್ದೀವಿ ಸರ್. ಸರ್, ಈಗ ಯಶವಂತ ಕುಮಾರ್ ಸರ್, ನೀವ್ ಹೇಳಿ ಸರ್, ಈ ಒಂದು ಮರುವಿನ್ಯಾಸಗೊಳಿಸಲಾದ ಹವಾಮಾನಾಧಾರಿತ ಬೆಳೆ ವಿಮೆ ಯೋಜನೆ ಬಗ್ಗೆ ನಮ್ಮ ರೈತರಿಗೆ ನೀವು ಮಾಹಿತಿ ಕೊಡ್ತಾ ಇದ್ದೀರಿ? ಎಲ್ಲಾ ರೈತರು ಇದರಲ್ಲಿ ಈಗ ಉಪನಿರ್ದೇಶಕರು ಹೇಳದಂಗೆ ನೋಂದಣಿ ಮಾಡ್ಕೊಳ್ಳೋದು ಒಳ್ಳೇದು. ಯಾಕೆಂದ್ರೆ ನಮ್ಮ ಚಿತ್ರದುರ್ಗ ಜಿಲ್ಲೆ ಬರಪೀಡಿತ ಜಿಲ್ಲೆ ಆಗಿರೋದ್ರಿಂದ ನಮ್ಮ ತೋಟಗಾರಿಕೆ ಬೆಳೆಗಳು ಅಧಿಕ ಒಂದು ವೆಚ್ಚವನ್ನ ಬೇಡ್ತಕ್ಕಂಥ ಬೆಳೆಗಳು. ಅಂತ ಸಂದರ್ಭದಲ್ಲಿ ಈ ವಿಮೆಗೆ ಒಳಪಟ್ಟರೆ ಏನಾದರೂ ಪ್ರಾಕೃತಿಕ ವಿಕೋಪಗಳಾದ್ರೆ ಖಂಡಿತ ಅವರಿಗೆ ಅವರಿಗೆ ಈ ವಿಮಾ ಮೊತ್ತ ಅವರಿಗೆ ಸೆಟ್ಲ್ ಆಗುತ್ತೆ. ಆ ಹಿನ್ನೆಲೆಯಲ್ಲಿ ಒಂದು ದೀರ್ಘಕಾಲ ಸುಸ್ಥಿರತೆನ ನಾವು ಕಾಯ್ಕೋಬೇಕು, ಕೃಷಿನಲ್ಲೇ ನಮ್ಮ ಜೀವನ ಕಂಡ್ಕೋಬೇಕಾಗಿರೋದ್ರಿಂದ ಈ ರೀತಿಯ ವಿಮಾ ಯೋಜನೆಗಳಿಗೆ ಒಳಪಟ್ಟರೆ ರೈತರಿಗೆ ಅವ್ರಿಗೆ ಒಂದು ಆರ್ಥಿಕ ಬೆನ್ನೆಲುಬಾಗಿ ಈ ಯೋಜನೆಗಳು ನಿಲ್ತವೆ. ಆ ಹಿನ್ನೆಲೆಯಲ್ಲೇ ಸರ್ಕಾರ ನಮಗೆ ಎರಡು ರೀತಿಯ ವಿಮಾ ಯೋಜನೆಗಳು ಕೊಟ್ಟಿದೆ. ಒಂದು ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆ, ಅದೇ ರೀತಿ ಇದು ಹವಾಮಾನ ಆಧಾರಿತ ಬೆಳೆ ವಿಮಾ ಯೋಜನೆ ಅಂತ ಕೊಟ್ಟಿದೆ. ರೈತರು ಇದರಲ್ಲಿ ನೋಂದಣಿ ಮಾಡಿಕೊಂಡ್ರೆ ಖಂಡಿತ ಅವರಿಗೆ ನಷ್ಟ ಆದಾಗ ಇದರಿಂದ ಆರ್ಥಿಕ ಬೆಂಬಲ ಸಿಗುತ್ತೆ, ಅದರಿಂದ ಅವರು ಈ ಕೃಷಿನಲ್ಲೇನೆ ಮತ್ತೆ ಜೀವನ ಮುಂದುವರಿಸಲಿಕ್ಕೆ ಒಂದು ಸಹಕಾರ ಆಗುತ್ತೆ. ಈಗ ಬೆಳೆ ನಷ್ಟ ಅಂತಂದ್ರೆ ಯಾವ ರೀತಿ ನಷ್ಟ ಆದ್ರೆ ಇದರ ಒಂದು ಸೌಲಭ್ಯ ಸಿಗುತ್ತೆ ಸರ್? ಅಲ್ಲ, ಇದರಲ್ಲಿ ಒಟ್ಟಾರೆ ಈಗ ಉಪನಿರ್ದೇಶಕರು ಹೇಳಿದಂಗೆ ಹವಾಮಾನ ಆಧಾರಿತ ಅಂಶಗಳನ್ನ ನಾವು ಗ್ರಾಮ ಪಂಚಾಯತ್ ವಾರು ಟೆಲಿಮೆಟ್ರಿಕ್ ರೈನ್ ಗೇಜ್ ಸೆಂಟರ್ ಗಳಿದಾವೆ ನಮ್ಮವು. ಕರ್ನಾಟಕ ರಾಜ್ಯ ಹವಾಮಾನ ನಿಯಂತ್ರಣ ಕೇಂದ್ರ ಅಂದ್ರೆ ಕರ್ನಾಟಕ ಸ್ಟೇಟ್ ನ್ಯಾಚುರಲ್ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಸೆಂಟರ್ ಅಂತ ಏನಿದೆ ಅವರು ಎಸ್ಟಾಬ್ಲಿಷ್ ಮಾಡಿರ್ತಕ್ಕಂಥ ಟೆಲಿಮೆಟ್ರಿಕ್ ರೈನ್ ಗೇಜ್ ಗಳು ಇದಾವೆ. ಅದೇ ರೀತಿ ಆಟೋಮ್ಯಾಟಿಕ್ ವೆದರ್ ಸ್ಟೇಷನ್ಸ್ ಗಳಿದೆ. ಅಲ್ಲಿ ಪ್ರತಿಯೊಂದು ಗ್ರಾಮ ಪಂಚಾಯತಿನಲ್ಲಿ ಏನ್ ಮಳೆ ಬಿತ್ತು ಅಥವಾ ಏನ್ ಅವತ್ತು ಟೆಂಪರೇಚರ್ ಇದೆ ಅಥವಾ ಹ್ಯುಮಿಡಿಟಿ ಏನಿದೆ ಆ ದಿನದ್ದು ಅಂತಕ್ಕಂಥದ್ದು ಆಟೋಮೆಟಿಕ್ ಆಗಿ ರೆಕಾರ್ಡ್ ಆಗಿ ಅದು ಆನ್ಲೈನ್ ಅಲ್ಲಿ ಫೆಚ್ ಆಗ್ತಾ ಇರುತ್ತೆ. ಆ ಒಂದು ಅಂಶಗಳ ಆಧಾರದಲ್ಲಿ ಇಲ್ಲಿ ನಾವು ಕ್ಲೈಮ್ ಸೆಟಲ್ ಮಾಡಬೇಕಾದ್ರೆ ಅದನ್ನೆಲ್ಲ ಪರಿಗಣನೆ ಮಾಡಿ ವಿಮಾ ಮೊತ್ತನ ಇತ್ಯರ್ಥಪಡಿಸ್ತಾರೆ. ಅಂದ್ರೆ ಪ್ರದೇಶದಿಂದ ಪ್ರದೇಶಕ್ಕೆ ಏನಾದ್ರೂ ವ್ಯತ್ಯಾಸ ಇರುತ್ತೆ ಸರ್ ವಿಮೆ ಮೊತ್ತ? ಹೌದು, ಖಂಡಿತ. ಯಾಕೆಂದ್ರೆ ಇಲ್ಲಿ ನಾವು ಪ್ರತಿಯೊಂದು ಗ್ರಾಮ ಪಂಚಾಯತಿನ ಒಂದು ವಿಮಾ ಘಟಕ ಅಂತ ಮಾಡ್ತೀವಿ. ಆ ಗ್ರಾಮ ಪಂಚಾಯತಿನಲ್ಲಿ ಏನ್ ಮಳೆ ಬಿತ್ತು ಅಥವಾ ಅಲ್ಲೇನು ಟೆಂಪರೇಚರ್ ಇತ್ತು ಅಥವಾ ಅಲ್ಲೇನು ಆರ್ದ್ರತೆ ಇತ್ತು ಅಥವಾ ಅಲ್ಲೇನು ಗಾಳಿಯ ವೇಗ ಇತ್ತು ಅದರಿಂದ ಬೆಳೆ ಮೇಲೆ ಏನ್ ಹಾನಿ ಆಗಿದೆ ಅದನ್ನ ಪರಿಗಣನೆ ಮಾಡಿ ಇಲ್ಲಿ ವಿಮಾ ಮೊತ್ತನ ಇತ್ಯರ್ಥಪಡಿಸ್ತಕ್ಕಂಥದ್ದು. ಹಾಗಾಗಿ ಇದು ಪಕ್ಕದ ಗ್ರಾಮ ಪಂಚಾಯತಿಗೆ ಬಂದಂಗೆ ನಮಗೆ ಬರಬೇಕು ಅಂತೇನಿಲ್ಲ. ಪಕ್ಕದ ಗ್ರಾಮ ಪಂಚಾಯತಿಲಿ ಒಬ್ಬ ರೈತನಿಗೆ ಕಮ್ಮಿ ಬಂದಿರಬಹುದು, ನಮಗೆ ಅದೇ ಪಕ್ಕದ ಪಂಚಾಯತಿನಲ್ಲಿ ಇನ್ನೊಬ್ಬನಿಗೆ ಜಾಸ್ತಿ ಬಂದಿರಬಹುದು. ಹಾಗಾಗಿ ಇದು ಪಂಚಾಯತಿ ಆಧಾರಿತವಾಗಿ ನಾವು ವಿಮಾ ಘಟಕ ನಿರ್ಧರಿಸೋದ್ರಿಂದ ವೇರಿ ಆಗುತ್ತೆ, ಪಂಚಾಯತಿ ಟು ಪಂಚಾಯತಿ ಬದಲಾಗುತ್ತೆ ವಿಮಾ ಮೊತ್ತ. ನಾವು ಸಾಕಷ್ಟು ಈಗ ನೇರ ಫೋನ್ ಇನ್ ಕಾರ್ಯಕ್ರಮ ಮಾಡಬೇಕಾದ್ರೆ ನಮ್ಮ ಕೃಷಿಕರು ನಮ್ಮನ್ನು ಕೇಳ್ತಾರೆ ಸರ್. ಕೇಳುವಂತ ಪ್ರಶ್ನೆ ಏನಂತಂದ್ರೆ ತೋಟಗಾರಿಕೆ ಬೆಳೆಗಳದಾಗಿರ್ಬೋದು ಅಥವಾ ಕೃಷಿ ಬೆಳೆಗಳದಾಗಿರ್ಬೋದು, ನಮ್ಮ ಪಂಚಾಯತಿಗೆ ಬಂದಿಲ್ಲ ಸರ್, ಪಕ್ಕದ ಪಂಚಾಯತಿ ಬಂದಿದೆ, 3 ಕಿಲೋಮೀಟರ್ ಸರ್ ಡಿಫ್ರೆನ್ಸ್, ಅಲ್ಲಿನೂ ಮಳೆ ಅಷ್ಟೇ ಆಗಿರೋದು ನಮಗೆ ಅಷ್ಟೇ ಸರ್ ಆಗಿರೋದು ಅಂತಾರೆ ಸರ್. ಇದು ಯಾಕೆ ಸರ್ ಹೀಗಾಗುತ್ತೆ ಅಂದ್ರೆ ಒಂದು ಪಂಚಾಯತಿನಲ್ಲಿ ಏನು ಅಲ್ಲಿ ಮಳೆ ಬೀಳುತ್ತೆ ಅಥವಾ ಏನ್ ಟೆಂಪರೇಚರ್ ಬೀಳುತ್ತೆ ಅದು ರೆಕಾರ್ಡ್ ಆಗಿರುತ್ತೆ ಆಟೋಮೆಟಿಕ್ ಆಗಿ. ಸೊ ಅದರ ಆಧಾರದ ಮೇಲೆ ಕ್ಲೈಮ್ ಸೆಟಲ್ ಆಗುತ್ತೆ. ಈಗ ಪಕ್ಕದ ಪಂಚಾಯತಿನಲ್ಲಿ ಬಿದ್ದಷ್ಟೇ ಮಳೆ ಅಥವಾ ಏನು ವಿಕೋಪ ಅಲ್ಲಿ ಆಗಿರಲ್ಲ, ಎಲ್ಲಿ ವಿಕೋಪ ಆಗಿರಲ್ಲ ಅಲ್ಲಿ ವಿಮಾ ಮೊತ್ತ ಕಮ್ಮಿ ಬರುತ್ತೆ. ಎಲ್ಲಿ ವಿಕೋಪ ಆಗಿರುತ್ತೆ, ಏನಾದ್ರೂ ಅಧಿಕ ಮಳೆ ಆಗಿರ್ಬೋದು ಅಥವಾ ಮಳೆ ಬರದಲ್ಲೇ ಇರಬಹುದು ಅಥವಾ ಟೆಂಪರೇಚರ್ ಏನಾದ್ರೂ ಒಂದು 38-39 ಡಿಗ್ರಿ ವರೆಗೂ ಹೋಗಿರ್ಬೋದು, ಈ ತರ ವಿಕೋಪನ ನಾವು ನಮ್ಮ ಟರ್ಮ್ ಶೀಟ್ಸ್ ಅಲ್ಲಿ ಫಿಕ್ಸ್ ಮಾಡಿರ್ತೀವಿ. ಆ ವಿಕೋಪಗಳು ಆ ಪ್ಯಾರಾಮೀಟರ್ಸ್ ನ ಎಕ್ಸೀಡ್ ಆದಾಗ ಮಾತ್ರ ವಿಮಾ ಮೊತ್ತ ಕ್ಲೈಮ್ ಸೆಟಲ್ ಆಗುತ್ತೆ. ಹಂಗೆ ಈಗ ಕೆಲವು ಸರ್ವೆ ನಂಬರ್ಗಳು ಪಕ್ಕದ ಗ್ರಾಮ ಪಂಚಾಯತಿ ಬಾರ್ಡರ್ ನಲ್ಲೇ ಬಂದಿರುತ್ತೆ, ಆದ್ರೆ ನಾವು ಪಂಚಾಯತಿ ಅಂತ ಒಂದು ಇನ್ಸೂರೆನ್ಸ್ ಯೂನಿಟ್ ಅಥವಾ ವಿಮಾ ಘಟಕ ಅಂತ ಪರಿಗಣಿಸೋದ್ರಿಂದ ಸಹಜವಾಗಿ ಕೆಲವು ರೈತರಿಗೆ ಅದು ಅನುಭವ ಆಗಿರುತ್ತೆ. ಬಟ್ ಒಂದು ಪಂಚಾಯತಿ ಅದೇ ಆ ಒಂದು ಪಂಚಾಯತಿನಲ್ಲಿ ಬೇರೆ ರೈತರಿಗೂ ಅದೇ ತರಾನೇ ಆಗಿರುತ್ತೆ. ಅಂದ್ರೆ ಒಂದು ಪಂಚಾಯತಿನಲ್ಲಿ ಬಂತು ಅಂದ್ರೆ ಆ ಪಂಚಾಯತಿನಲ್ಲಿ ಎನ್ರೋಲ್ ಆಗಿರತಕ್ಕಂತ ಎಲ್ಲಾ ರೈತರಿಗೂ ವಿಮಾ ಮೊತ್ತ ಇತ್ಯರ್ಥ ಆಗಿರುತ್ತೆ. ಅದನ್ನ ಪಕ್ಕದ ಪಂಚಾಯತಿಯೊಂದಿಗೆ ನಾವು ಕಂಪೇರ್ ಮಾಡ್ಲಿಕ್ಕೆ ಬರಲ್ಲ, ಯಾಕೆಂದ್ರೆ ಅಲ್ಲೇ ವಾತಾವರಣ ಅಲ್ಲಿ ರೆಕಾರ್ಡ್ ಆಗಿರತಕ್ಕಂತ ಹವಾಮಾನ ಅಂಶಗಳೇ ಬೇರೆ ಇರುತ್ತೆ. ಈಗ ಈ ಒಂದು ಯೋಜನೆ ಅಡಿಯಲ್ಲಿ ಬಂದಂತಹ ತೋಟಗಾರಿಕಾ ಬೆಳೆಗಳಿಗೆ ಈಗ ಈ ಒಂದು ಏರಿಯಾದಲ್ಲಿ ನಷ್ಟ ಆಗಿದೆ ನಷ್ಟ ಆಗಿಲ್ಲ ಇದನ್ನ ನಿರ್ಧಾರ ಮಾಡೋದು ಯಾರು ಸರ್? ಇಲ್ಲ, ಇಲ್ಲಿ ವೈಯಕ್ತಿಕವಾಗಿ ಯಾರು ಸಹ ಫೀಲ್ಡ್ ವೆರಿಫಿಕೇಶನ್ ಮಾಡಲ್ಲ. ಇಲ್ಲಿ ಎರಡು ರೀತಿ ಕ್ಲೈಮ್ ಸೆಟಲ್ಮೆಂಟ್ ಗೆ ಅವಕಾಶ ಇದೆ. ಒಂದು ಮೊದಲನೇದು ಸ್ಥಳ ನಿರ್ದಿಷ್ಟ ಪ್ರಕೃತಿಕ ವಿಕೋಪಗಳು. ಈಗ ನಂದು ಒಂದು ಗ್ರಾಮ ಪಂಚಾಯತಿನಲ್ಲಿ ನನ್ನ ಹೊಲಕ್ಕೆ ಮಾತ್ರ ಏನಾದ್ರೂ ಆಲಿಕಲ್ ಮಳೆ ಆಗಿದೆ ಅಥವಾ ಮೆಗಾಸ್ಫೋಟ ಅಂತ ಕರಿತೀವಿ, ಕ್ಲೌಡ್ ಬರ್ಸ್ಟ್ ಮತ್ತೆ ಐಲ್ ಸ್ಟಾರ್ಮ್, ಇವೆರಡಕ್ಕೆ ಮಾತ್ರ ಇಲ್ಲಿ ಸ್ಥಳ ನಿರ್ದಿಷ್ಟ ಪ್ರಕೃತಿಕ ವಿಕೋಪಗಳಡಿ ಅವಕಾಶ ಇದೆ. ಅಂತ ಒಂದು ನನ್ನ ಸರ್ವೆ ನಂಬರ್ಗೆ ಮಾತ್ರ ಆಗಿದೆ, ಪಕ್ಕ ಜಮೀನಿಗೂ ಏನಾಗಿಲ್ಲ, ಸುತ್ತಮುತ್ತ ಇರೋರಿಗೂ ಏನಾಗಿಲ್ಲ, ನನಗೆ ಮಾತ್ರ ನಷ್ಟ ಆಗಿದೆ ಅಂದ್ರೆ ಆತರ ನಷ್ಟ ಆದಂತ ರೈತ ಅದನ್ನ ಆಗಿದ ಒಂದು 48-72 ಗಂಟೆ ಒಳಗಾಗಿ ಅದನ್ನ ಇಲಾಖೆಗಾಗ್ಲಿ ಅಥವಾ ಸಂಬಂಧಪಟ್ಟ ಇನ್ಸೂರೆನ್ಸ್ ಕಂಪನಿಗಾಗ್ಲಿ ಅಥವಾ ಬ್ಯಾಂಕಿಗಾಗ್ಲಿ ವರದಿ ಮಾಡಿದ್ರೆ ಅದನ್ನ ನಾವು ಇನ್ಸೂರೆನ್ಸ್ ಕಂಪನಿಗೆ ಕಳಿಸ್ಕೊಡ್ತೀವಿ, ಅವರು ತದನಂತರ ಬಂದು ಅದನ್ನ ಪರಿಶೀಲನೆ ಮಾಡಿ ಎಷ್ಟು ನಷ್ಟ ಆಗಿದೆ ಅಂತಕ್ಕಂಥದ್ದು ಇದು ಮಾಡ್ತಾರೆ. ಅದು ಸ್ಥಳ ನಿರ್ದಿಷ್ಟ ಪ್ರಕೃತಿ ಕೋಪಗಳಡಿ ಇದು ಮಾಡತಕ್ಕಂಥದ್ದು. ಇನ್ನ ಜನರಲ್ ಆಗಿ ಏನು ಆಗಿಲ್ಲ ಅನ್ನೋದಾದ್ರೆ ಯಾವುದೇ ರೈತರು ಏನು ಇದನ್ನ ವರದಿ ಮಾಡೋದೇನ್ ಬೇಕಿಲ್ಲ, ಇದನ್ನ ಆಟೋಮೆಟಿಕ್ ಆಗಿ ವೆದರ್ ಸ್ಟೇಷನ್ಸ್ ಗಳಿಂದ ಏನು ವೆದರ್ ಪ್ಯಾರಾಮೀಟರ್ಸ್ ರೆಕಾರ್ಡ್ ಆಗಿರುತ್ತೆ ಅದು ನಮ್ಮ ಸಂರಕ್ಷಣೆ ತಂತ್ರಾಂಶಕ್ಕೆ ಹೋಗಿ ಅಲ್ಲಿ ಏನಾದ್ರೂ ನಿಜವಾದ ವಿಕೋಪ ಆಗಿದೆ ಇವ್ರಿಗೆ ಕೊಡಬೇಕಾಗುತ್ತೆ ಕ್ಲೈಮ್ ಅನ್ನೋದನ್ನ ಅಲ್ಲಿ ತಂತ್ರಾಂಶದಲ್ಲಿ ಅದು ಕ್ಯಾಲ್ಕುಲೇಟ್ ಆಗೋದ್ರಿಂದ ಇಲ್ಲಿ ಯಾರು ಸಹ ಫಿಸಿಕಲ್ ವೆರಿಫಿಕೇಶನ್ ಫೀಲ್ಡ್ ನ ಯಾರು ಮಾಡೋ ಅಗತ್ಯತೆ ಇಲ್ಲ. ಅಂತಂದ್ರೆ ಈಗ ಒಬ್ಬ ರೈತ ತೋಟ ಮಾಡಿರ್ತಾನೆ ಸರ್, ಈಗ ಮಾವು ಆಗಿರ್ಬೋದು, ಅಡಿಕೆ ಆಗಿರ್ಬೋದು, ದಾಳಿಂಬೆ ಆಗಿರ್ಬೋದು, ಆ ಬೆಳೆ ಈಗ ಹೆಚ್ಚಾಗಿ ಮಳೆ ನಷ್ಟ ಆದ್ರೂ ಬರುತ್ತೋ ಅಥವಾ ಮಳೆ ಇಲ್ಲದಲ್ಲೇ ನಷ್ಟ ಆದ್ರೂ ಬರುತ್ತೋ ಅಥವಾ ರೋಗಕ್ಕೆ ತುತ್ತಾಗಿ ಏನಾದ್ರೂ ಬೆಳೆ ನಷ್ಟ ಆದ್ರೂ ಬರುತ್ತೋ ಈಗ ನಾನು ಆಗ್ಲೇ ಹೇಳಿದೆ, ಒಂದು ಟರ್ಮ್ ಶೀಟ್ ಅಂತ ನಾವು ಒಂದು ವೈಜ್ಞಾನಿಕ ಲೆಕ್ಕಾಚಾರ ಹಾಕಿ ಮಾಡಿರ್ತೀವಿ. ನಮ್ಮ ಚಿತ್ರದುರ್ಗ ಜಿಲ್ಲೆಯ ಹವಾಮಾನ ಏನಿದೆ, ಮಣ್ಣಿನ ಗುಣ ಏನಿದೆ, ಇಲ್ಲಿ ಮಳೆ ಪ್ರಮಾಣ ಏನಿದೆ, ಇಲ್ಲಿ ಯಾವಾಗ ಟೆಂಪರೇಚರ್ ಎಷ್ಟು, ಯಾವ್ಯಾವ ಡಾಟಾ ತಗೊಂಡು ಯಾವ್ಯಾವಾಗ ಎಷ್ಟೆಷ್ಟು ರೈಸ್ ಆಗುತ್ತೆ ಅನ್ನೋದು ಕಳೆದ 12 ವರ್ಷಗಳ ಡಾಟಾ ನಮಗೆ ತಂತ್ರಾಂಶದಲ್ಲಿ ಸಿಗುತ್ತೆ. ಆ ಒಂದು ತಂತ್ರಾಂಶದಲ್ಲಿ ಸಿಗ್ತಕ್ಕಂತ ಡಾಟಾನ ನಾವು ಗಣನೆಗೆ ತಗೊಂಡು ಇಲ್ಲಿ ನಾರ್ಮಲ್ ಆಗಿ ವೆದರ್ ಇದ್ರೆ ಯಾರಿಗೂ ವಿಮಾಮತ ಬರಲ್ಲ. ನಾರ್ಮಲ್ ವೆದರ್ ಇದ್ದಾಗ ಸಹಜವಾಗಿ ಎಲ್ಲದನ್ನು ಚೆನ್ನಾಗೆ ಬೆಳೆದಿರುತ್ತೆ ಕ್ರಾಪ್. ಯಾವಾಗ ನಮಗೆ ವಿಕೋಪ, ವಿಕೋಪ ಅಂದ್ರೆ ಏನು ಅಂದ್ರೆ ಪ್ರಕೃತಿ ತನ್ನ ಒಂದು ಎಕ್ಸ್ಟ್ರೀಮಿಟಿನ ತೋರಿಸಬೇಕು, ಅಥವಾ ಮಳೆ ಅಧಿಕ ಮಳೆ ಆಗ್ತಕ್ಕಂಥದ್ದು, ಅಥವಾ ಫುಲ್ ಸಂಪೂರ್ಣ ಕಡಿಮೆ ಮಳೆ ಆಗ್ತಕ್ಕಂಥದ್ದು, ಅಥವಾ ಡ್ರೈ ಡೇಸ್ ಅಂತ ಕರಿತೀವಿ, ಬಹಳ ಮಳೆಗಳ ನಡುವೆ ಅತ್ಯಂತ ಅಂತರ ಹೆಚ್ಚಿರ್ತಕ್ಕಂಥದ್ದು, ಅದೇ ರೀತಿ ಕೆಲವು ಸತಿ ಟೆಂಪರೇಚರ್ ಅತ್ಯಂತ ಹೆಚ್ಚು ಟೆಂಪರೇಚರ್ ಹೋಗ್ತಕ್ಕಂಥದ್ದು, ಅಥವಾ ಗಾಳಿಯ ವೇಗ, ಇದರಿಂದನೂ ಸಹ ಹಾನಿ ಆಗ್ತಿರುತ್ತೆ. ಈ ತರದ ಅಂಶಗಳನ್ನ ನಾವು ಪರಿಗಣನೆಗೆ ತಗೊಂಡು ಟರ್ಮ್ ಶೀಟ್ಗಳನ್ನ ಮಾಡಿರ್ತೀವಿ. ಮಾನ್ಯ ಜಿಲ್ಲಾಧಿಕಾರಿಗಳ ಅಧ್ಯಕ್ಷತೆಯಲ್ಲಿ ಅದು ತಾಂತ್ರಿಕ ಸಮಿತಿ ಇದೆ, ವಿಜ್ಞಾನಿಗಳು, ನಾವು ಇಲಾಖೆ ಅಧಿಕಾರಿಗಳು ಹಾಗೂ ಮಾನ್ಯ ಜಿಲ್ಲಾಧಿಕಾರಿಗಳ ಅಧ್ಯಕ್ಷತೆ ನಿರ್ದೇಶನದಂತೆ ನಾವು ಏನು ಟರ್ಮ್ ಶೀಟ್ ಮಾಡಿರ್ತೀವಿ ಅದರಲ್ಲಿ ಯಾವ ಅಂಶಗಳನ್ನ ನಾವು ಗಣನೆಗೆ ತಗೊಂಡಿದೀವಿ ಅದನ್ನ ಅದರ ಆಧಾರದ ಮೇಲೆ ವಿಮಾ ಮೊತ್ತ ಇತ್ಯರ್ಥ ಆಗುತ್ತೆ. ಸರ್, ಈಗ ನಾವು ಸಾಕಷ್ಟು ರೈತರ ಒಂದು ಅಭಿಪ್ರಾಯಗಳನ್ನ ಕೇಳಿದ್ದೀವಿ. ಈಗ ಈ ವರ್ಷದ ಮಟ್ಟಿಗೆ ಮುಂಗಾರು ಈ ತರ ಮಳೆ ಆಗುತ್ತೆ, ಹಿಂಗಾರಿನಲ್ಲಿ ಈ ತರ ಮಳೆ ಆಗುವ ಸಂಭವ ಇದೆ ಅಂತೇಳಿ, ಹೆಚ್ಚು ಮಳೆಗಾಲ ಆಗುವಂತಹ ಒಂದು ಸಂದರ್ಭ ಏನಾದರೂ ಹವಾಮಾನ ಇಲಾಖೆಯವರು ಕೊಟ್ರೆ ಅವಾಗ ರೈತರು ಅಂತಾರೆ, ಸರ್ ಇಲ್ಲ ಈ ವರ್ಷ ಉತ್ತಮ ಮಳೆ ಆಗುತ್ತೆ ನಾವೇ ವಿಮೆಗಳನ್ನ ಕಟ್ಟಬೇಕು ಅಂತೇಳಿ, ಅಂತ ರೈತರಿಗೆ ಏನೊಂದು ಕಿವಿ ಮಾತಾಡ್ತೀರಿ ಸರ್? ಇಲ್ಲ ನೋಡಿ, ಫೋರ್ಕಾಸ್ಟ್ ಅಂತಕ್ಕಂಥದ್ದು ಅಂದ್ರೆ ಅಥವಾ ಏನು ನಾವು ಹವಾಮಾನ ವೆದರ್ನ ಮುಂಚೆನೆ ನಿರೀಕ್ಷೆ ಮಾಡ್ತಕ್ಕಂಥದ್ದು, ಅಂದಾಜಿಸೋದು, ಫೋರ್ಕಾಸ್ಟ್ ಅಂತ ಕರಿತೀವಿ, ವೆದರ್ ಫೋರ್ಕಾಸ್ಟಿಂಗ್ ಅಂತ. ವೆದರ್ ಫೋರ್ಕಾಸ್ಟಿಂಗ್ ಈಗ ನಾವು ನಮ್ಮ ಏನು ಹವಾಮಾನ ಇಲಾಖೆಯಿಂದ ಕೊಡುತ್ತೆ ಅದು ಒಂದು ವಾರದ ಫೋರ್ಕಾಸ್ಟಿಂಗ್ ನ ಮಾತ್ರ ಕೊಡ್ಲಿಕ್ಕೆ ಸಾಧ್ಯ ಅಷ್ಟೇನೆ, ಇಡೀ ಒಂದು ಸೀಸನ್ ಇಂದು ಅಥವಾ ಇಡೀ ಒಂದು ವರ್ಷದನ್ನ ನಿಖರವಾಗಿ ಕೊಡ್ಲಿಕ್ಕೆ ಸಾಧ್ಯನೇ ಇಲ್ಲ. ಎಷ್ಟೋ ವರ್ಷಗಳು ನೀವು ನೋಡಿದ್ರೆ ಈ ವರ್ಷ ಒಳ್ಳೆ ಮಳೆ ಆಗುತ್ತೆ ಅಂತ ಬಂದಿರುತ್ತೆ, ಆದ್ರೆ ಆ ವರ್ಷ ಬರ ಪೀಡಿಸಿರುತ್ತೆ, ಅಥವಾ ಬರ ಅಂತ ಡಿಕ್ಲೇರ್ ಆಗ ಸಾಧ್ಯತೆ ಇರುತ್ತೆ, ಇದಕ್ಕಿದ್ದಂಗೆ ಮಳೆ ಬರುತ್ತೆ. ಫೋರ್ಕಾಸ್ಟ್ ಅಂತಕ್ಕಂಥದ್ದು 100ಕ್ಕೆ 100ರಷ್ಟು ಸತ್ಯ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಆ ಹಿನ್ನೆಲೆಯಲ್ಲಿ ನಾವು ಯಾವತ್ತೂ ಇದು ಕೃಷಿ ಅಂತಕ್ಕಂಥದ್ದು, ತೋಟಗಾರಿಕೆ ಅಂತಕ್ಕಂಥದ್ದು ಅಧಿಕ ಬಂಡವಾಳದಿಂದ ಆಡ್ತಕ್ಕಂಥ ಒಂದು ಮಾನ್ಸೂನ್ ಅಂತಕ್ಕಂಥದ್ದು ಜೂಜು ಅಂತಂದೇ ಕರೀತಾರೆ. ಆ ನಿಟ್ಟಿನಲ್ಲಿ ಈ ಜೂಜು ಆಟ ಆಡಬೇಕಾದ್ರೆ ನಮಗೊಂದು ಇನ್ಸೂರೆನ್ಸ್ ವಿಮೆ ಅಂತಕ್ಕಂಥದ್ದು ನಮಗೆ ಆಧಾರ ಆಗುತ್ತೆ ಅನ್ನೋ ಒಂದು ಅಂಶನ ನಾವು ಮನಗಟ್ಟು ಮಾಡಿಕೊಂಡು ವಿಮೆಗೊಳಪಟ್ಟರೆ ಖಂಡಿತ ಅದು ಕೈ ಹಿಡಿಯುತ್ತೆ. ಈಗ ಶರಣಬಸಪ್ಪ ಸರ್, ನೀವ್ ಹೇಳಿ ಸರ್, ಇವತ್ತಿನ ದಿನದಲ್ಲಿ ಅಂದ್ರೆ ನಮ್ಮ ವ್ಯಾಪ್ತಿಯೊಳಗಡೆ ಚಿತ್ರದುರ್ಗ ಜಿಲ್ಲೆಯ ವ್ಯಾಪ್ತಿಯೊಳಗಡೆ ಸಾಕಷ್ಟು ಬರವನ್ನ ನಾವು ನೋಡ್ತಾ ಇದ್ದೇವೆ. ಒಂದು ವರ್ಷ ಮಳೆ ಬಂದ್ರೆ 3-4 ವರ್ಷ ಸಾಕಷ್ಟು ಮಳೆಗಾಲ ಕಡಿಮೆ ಆಗಿ ಸಾಕಷ್ಟು ಇಲ್ಲಿ ಬೆಳೆಗಳನ್ನ ನಷ್ಟ ಆಗುವಂತದ್ದ ನಾವು ಗಮನಿಸಿದ್ದೇವೆ. ಅಂದ್ರೆ ಈ ನಿಟ್ಟಿನಲ್ಲಿ ನಾವು ಹೇಳಬೇಕು ಅಂತಂದ್ರೆ ಈ ಒಂದು ಭಾಗಕ್ಕೆ, ಈ ಒಂದು ತೋಟಗಾರಿಕಾ ಬೆಳೆಗಳನ್ನ ಬೆಳೆಯುವಂತ ರೈತರಿಗೆ ಈ ಒಂದು ಬೆಳೆ ವಿಮೆ ಅನ್ನುವಂಥದ್ದು ಎಷ್ಟು ಪ್ರಾಮುಖ್ಯತೆ ಸರ್? ಈಗ ನೋಡಿ ಸರ್, ನೀವು ಒಳ್ಳೆ ಪಾಯಿಂಟ್ ಕೇಳಿದ್ರಿ. ಇದನ್ನ ಈ ವೆದರ್ ಬೇಸ್ಡ್ ಕ್ರಾಪ್ ಇನ್ಶೂರೆನ್ಸ್ ಸ್ಕೀಮ್ ಅಲ್ಲಿ ಈಗ ನಮ್ಮ ಸಹಾಯಕ ನಿರ್ದೇಶಕರು ಹೇಳ್ದಂಗೆ ಟರ್ಮ್ ಶೀಟ್ ಜಿಲ್ಲಾ ಮಟ್ಟದ ಸಮಿತಿಯಲ್ಲಿ ಒಂದು ಟರ್ಮ್ ಶೀಟ್ ಅನ್ನ ನಿರ್ಮಾಣ ಮಾಡ್ತೀವಿ, ಅದರ ಆಧಾರದ ಮೇಲೆ ವಿಮಾ ಮೊತ್ತಗಳು ಕ್ಲೇಮ್ ಆಗ್ತವೆ ಅಂತ ಹೇಳಿದ್ರು. ತಾವು ಹೇಳಿದ್ರೆ ಈಗ ಇದು ನಮ್ಮ ಚಿತ್ರದುರ್ಗ ಜಿಲ್ಲೆ ಹಲವಾರು ವರ್ಷಗಳಿಂದ ಡ್ರಾಟ್ ಪ್ರೂನ್ ಏರಿಯಾ, ಇಲ್ಲಿ 1 ವರ್ಷ ಒಳ್ಳೆ ಮಳೆ ಆದ್ರೆ ಮುಂದೆ 3-4 ವರ್ಷ ಬರ ಬರತಕ್ಕಂಥದ್ದು. ಇಂದಿನ ಒಂದು ಇತಿಹಾಸವನ್ನು ನೋಡಿದಾಗ ಈ ಜಿಲ್ಲೆಯ ಒಂದು ಮಳೆ ಪ್ರಮಾಣ ಇರ್ಬೋದು ಅಥವಾ ಒಂದು ಇದು ಹವಾಮಾನ ಇರತಕ್ಕಂಥದ್ದು ಒಂದು ಇತಿಹಾಸ ಇದೆ. ಆ ಉದ್ದೇಶಕ್ಕೋಸ್ಕರ ನಾವೇನ್ ಟರ್ಮ್ ಶೀಟ್ ಅಂತ ಹೇಳ್ತೀವಲ್ಲ, ಆ ಟರ್ಮ್ ಶೀಟ್ ಅನ್ನ ನಾವು ಬರ ಜಿಲ್ಲೆ, ಬರಕ್ಕೆ ಅಥವಾ ಕಡಿಮೆ ಮಳೆ ಬೀಳ್ತಕ್ಕಂಥ ಜಿಲ್ಲೆ ಅದಕ್ಕನುಗುಣವಾಗಿನೆ ನಾವು ಟರ್ಮ್ ಶೀಟ್ ಅನ್ನ ಮಾಡಿರ್ತೀವಿ. ಜಾಸ್ತಿ ರೈತರಿಗೆ ಯಾವಾಗ ಇದರ ಲಾಭ ತಟ್ಟತ್ತ ಅಂದ್ರೆ ಡ್ರಾಟ್ ಬಂದಂತ ವರ್ಷಗಳಲ್ಲಿ ಜಾಸ್ತಿ ಇದರ ಲಾಭ ತಟ್ಟತ್ತೆ. ಈಗ ಅತಿ ಹೆಚ್ಚು ಮಳೆ ಆದಾಗ ಲಾಭ ಬರುತ್ತೆ, ಕಡಿಮೆ ಲಾಭ ಬರುತ್ತೆ. ತಾವ್ ಹೇಳ್ದಂಗೆ ಇದು ಹಲವಾರು ಒಂದು ಇತಿಹಾಸ ನೋಡಿದಾಗ 1 ವರ್ಷ ಒಳ್ಳೆ ಮಳೆ ಆದ್ರೆ 4 ವರ್ಷ ಡ್ರಾಟ್ ಇರುತ್ತಲ್ಲ, ಅದರ ಆಧಾರದ ಮೇಲೇನೆ ಈಗ ಆಮೇಲೆ ಇಲ್ಲಿ ಅಡಿಕೆ ಇಲ್ಲಿ ಈ ಜಿಲ್ಲೆಯಲ್ಲಿ ಪ್ರಮುಖವಾಗಿರತಕ್ಕಂಥ ಬೆಳೆಯನ್ನು ಬೆಳೆಯುತ್ತಾ ಇದ್ದಾರೆ. ಆ ಉದ್ದೇಶಕ್ಕೋಸ್ಕರ ಅಡಿಕೆಗೆ ಹೆಚ್ಚಿನ ಮಳೆ ಬೇಕು, ಅಂದ್ರೆ ಕಡಿಮೆ ಮಳೆ ಆದಾಗ ಕ್ರಾಪ್ ಸರಿಯಾಗಿ ಬರಲ್ಲ. ನಾವು ಈ ಟರ್ಮ್ ಶೀಟ್ ಅಲ್ಲಿ ಪ್ರಮುಖವಾಗಿ ಕಡಿಮೆ ಮಳೆ ಆದಾಗ ಹೆಚ್ಚಿನ ರೈತರಿಗೆ ಲಾಭ ಬರಬೇಕು ಅನ್ನೋ ಉದ್ದೇಶವನ್ನು ಇಟ್ಕೊಂಡೆ ಈ ಒಂದು ಟರ್ಮ್ ಶೀಟ್ ಅನ್ನು ಮಾಡತಕ್ಕಂಥದ್ದು. ಆ ಉದ್ದೇಶಕ್ಕೋಸ್ಕರ ತಾವು ಹೇಳ್ದಂಗೆ ಈ ಜಿಲ್ಲೆ ಒಂದು ಬರಪೀಡಿತ ಜಿಲ್ಲೆ ನೋಡಿದಾಗ ಅದಕ್ಕೆ ಪೂರಕವಾಗಿ ನಾವು ಟರ್ಮ್ ಶೀಟ್ ಮಾಡಿರೋ ಕಾರಣಕ್ಕಾಗಿ ರೈತರು ಈ ಒಂದು ವಿಮಾ ಯೋಜನೆಯಲ್ಲಿ ತೊಡಗಿಸಿಕೊಳ್ಬೇಕು, ಇದರ ಒಂದು ಸದುಪಯೋಗವನ್ನು ಪಡ್ಕೋಬೇಕು. ನಾವು ಇನ್ನು ಹಲವಾರು ವರ್ಷಗಳಿಂದ ಏನ್ ಡ್ರಾಟ್ ಅನ್ನು ಅನುಭವಿಸ್ತಾ ಇದ್ದೀವಿ, ಅದರ ಆಧಾರದ ಮೇಲೆ ವಿಮಾ ಮೊತ್ತಗಳು ಕ್ಲೇಮ್ ಆಗ್ತವೆ. ಅದು ಡ್ರಾಟ್ಗೆನೆ ನಾವು ಪೂರಕವಾಗಿರತಕ್ಕಂಥ ಟರ್ಮ್ ಶೀಟ್ ಇರೋ ಕಾರಣಕ್ಕಾಗಿ ರೈತರು ಇದರ ಸದುಪಯೋಗವನ್ನು ಪಡ್ಕೋಬೇಕು. ಸರ್, ಈಗ ನೀವೊಂದು ಮಾತು ಹೇಳಿದ್ರೆ ಅಡಿಕೆ ಬೆಳೆ ಸಾಕಷ್ಟು ನಮ್ಮ ರೈತರು ಈ ಭಾಗದಲ್ಲೂ ಸಹ ಜಾಸ್ತಿ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಸರ್, ಈಗ ಅಡಿಕೆ ನಾಟಿ ಮಾಡಿದ್ರೆ ಈ ವರ್ಷ ಈಗಲೇ ಕಟ್ಬೋದು ಸರ್ ಅದನ್ನ ಬೆಳೆ ವಿಮೆನ? ಇಲ್ಲ, ಇದು ಏನು ಇಳುವರಿ ಬರುತ್ತಲ್ಲ ಸರ್, ಇಳುವರಿ ಸ್ಟಾರ್ಟ್ ಆದ್ಮೇಲೆ ಫಸ್ಲಿ ಬರಬೇಕು. ಎಸ್ ಸರ್, ಈಗ ಇಳುವರಿ ಸ್ಟಾರ್ಟ್ ಆದ್ಮೇಲೆ ಇದನ್ನ ಮೇ ಯೋಜನೆಯಲ್ಲಿ ತೊಡಗಿಸಿಕೊಳ್ಳಿಕ್ಕೆ ಬರುತ್ತೆ. ಇನಿಷಿಯಲ್ ಇಯರ್ ಗಳಲ್ಲಿ ಅವಶ್ಯಕತೆ ಇಲ್ಲ, ಯಾಕೆಂದ್ರೆ ಇದು ಈಲ್ಡ್ ಬರ್ತಾ ಇರಲ್ಲ, ಇದು ಬೇಸ್ಡ್ ಆನ್ ದಿ ಈಲ್ಡ್. ಇದು ವೆದರ್ ಪ್ಯಾರಾಮೀಟರ್ಸ್ ಮೇಲೆ ಏನ್ ಈಲ್ಡ್ ಲಾಸ್ ಆಗುತ್ತಲ್ಲ ಅದರ ಆಧಾರದ ಮೇಲೆ ನಾವು ವಿಮೆಯನ್ನ ಪಡಿಬೇಕಾಗತ್ತೆ. ಇದರಲ್ಲಿ ಅಂದ್ರೆ ಸಾಕಷ್ಟು ಈಗ ಏನಾದ್ರೂ ಬೆಳೆಗಳು ಇಕೋಪಕ್ಕೆ ಏನಾದ್ರೂ ತುತ್ತಾಗಿ ನಷ್ಟ ಆದ್ರೆ ಈಗ ರೈತರ ಕೈಯನ್ನು ಹಿಡಿಯುವಂತದ್ದು ಈ ಒಂದು ಬೆಳೆ ವಿಮೆ ಅಂತ ಹೇಳಿ. ಕೊನೆಯದಾಗ ಏನೊಂದು ಕಿವಿ ಮಾತು ಹೇಳ್ತೀರಿ ಸರ್ ಈ ಬೆಳೆ ವಿಮೆ ಬಗ್ಗೆ? ಈ ಬೆಳೆ ವಿಮೆ ಹವಾಮಾನ ಆಧಾರಿತ ಬೆಳೆ ವಿಮೆ ಈಗ ನಾವು ಡಿಸ್ಕಸ್ ಮಾಡಿದಂಗೆ ಇದು ಡ್ರಾಟ್ ಪ್ರೋನ್ ಏರಿಯಾ ಇರೋ ಕಾರಣಕ್ಕಾಗಿ ನಮ್ಮ ಜಿಲ್ಲೆ ಇದು ನಮಗೆ ಒಳ್ಳೆ ಒಂದು ಯೋಜನೆ. ನಾವು ಯಾಕಂದ್ರೆ ಅಡಿಕೆ ಹೆಚ್ಚಿನ ಮಳೆ ಬೀಳತಕ್ಕಂಥ ಪ್ರದೇಶಗಳಲ್ಲಿ ಸಾಂಪ್ರದಾಯಿಕವಾಗಿ ಬೆಳೀತಕ್ಕಂಥ ಬೆಳೆ, ಇಲ್ಲಿ ಕಡಿಮೆ ಮಳೆ ಪ್ರದೇಶ ಇದ್ರೂ ಕೂಡ ನಾವು ಅಡಿಕೆಯನ್ನು ಬೆಳೀತಾ ಇದ್ದೀವಿ ಅಂದ್ರೆ ಈ ಯೋಜನೆಯನ್ನ ಎಲ್ಲಾ ರೈತರು ಸದುಪಯೋಗ ಪಡಿಸ್ಕೋಬೇಕು, ಇದರ ಲಾಭ ಪಡಿಬಹುದಾಗಿದೆ ಅಂತ ನಾನು ರೈತರಲ್ಲಿ ಕಿವಿ ಮಾತನ್ನ ಹೇಳ್ತೀನಿ. ಬೇರೆ ಕಡೆ ಎಲ್ಲ ಒಳ್ಳೆ ಮಳೆ ಆಗಿದೆ, ಬಟ್ ನಮ್ಮ ಜಿಲ್ಲೆಯಲ್ಲಿ ಸ್ವಲ್ಪ ಹೊಳಲ್ಕೇರಿ ಭಾಗ ಬಿಟ್ರೆ ಉಳಿದ ಕಡೆಯಲ್ಲಿ ಮಳೆ ಆಗಿಲ್ಲ ಅಂದ್ರೆ ಡ್ರಾಟ್. ಇಂತಹ ಸಂದರ್ಭದಲ್ಲಿ ನಮ್ಮ ಟರ್ಮ್ ಶೀಟ್ ಅದಕ್ಕೆ ಪೂರಕವಾಗಿದೆ. ಈ ಡ್ರಾಟ್ ಇದ್ದಾಗ ಒಳ್ಳೆ ಲಾಭ ರೈತರಿಗೆ ಒಳ್ಳೆ ಲಾಭ ಬರೋ ರೀತಿಯಲ್ಲಿ ಆ ಟರ್ಮ್ ಶೀಟ್ ಇರೋ ಕಾರಣಕ್ಕಾಗಿ ಇದರ ಸದುಪಯೋಗನ ರೈತರು ಪಡ್ಕೋಬೇಕು ಅಂತ ಅಂದ್ರೆ ರೈತರನ್ನ ಕೈಡಿವಂತದ್ದು ಈ ಸ್ಕೀಮ್ ಅಂತ. ಸರ್ ಯಶವಂತ್ ಕುಮಾರ್ ಸರ್, ನೀವ್ ಹೇಳಿ ಸರ್, ಈ ಒಂದು ವಿಮಾ ಯೋಜನೆಯಲ್ಲಿ ಇರತಕ್ಕಂತ ನಿಬಂಧನೆಗಳು ಯಾವ್ಯಾವ ಸರ್? ಸರ್, ಏನು ಅಂದ್ರೆ ಇಲ್ಲಿ ಈಗ ಉಪನಿರ್ದೇಶಕರು ಹೇಳದಂಗೆ ಬೆಳೆ ಸಮೀಕ್ಷೆಗೆ ಈಗ ರೈತರು ನೋಂದಾವಣಿ ಮಾಡ್ಲಿಕ್ಕೆ ಹೋದಾಗ ಅಲ್ಲಿ ಏನು ಕಳೆದ ಎರಡು ವರ್ಷಗಳಲ್ಲಿ ಬೆಳೆ ಸಮೀಕ್ಷೆಯಲ್ಲಿ ಆ ಕ್ರಾಪ್ ರೆಕಾರ್ಡ್ ಆಗಿರ್ಬೇಕು ಮೇನ್, ಹಂಗಿದ್ರೆ ಮಾತ್ರ ಸಾಫ್ಟ್ವೇರ್ ಸಂರಕ್ಷಣೆಯಲ್ಲಿ ಎನ್ರೋಲ್ ಮಾಡ್ಲಿಕ್ಕೆ ಬಿಡುತ್ತೆ. ಅದನ್ನ ರೈತರು ಮಂದಟ್ ಮಾಡ್ಕೋಬೇಕು. ಅಂದ್ರೆ ಈಗ ಬೆಳೆ ಸಮೀಕ್ಷೆಗೆ ಯಾರೋ ಒಬ್ರು ಅದೇ ಗ್ರಾಮದ ಖಾಸಗಿ ನಿವಾಸಿಗಳು ಅಥವಾ PR ಅಂತ ಕರಿತೀವಿ ಅವ್ರನ್ನ, ಅವ್ರು ಬಂದಾಗ ರೈತರು ಬಹಳ ಮುನ್ನೆಚ್ಚರಿಕೆ ಕ್ರಮ ಏನ್ ವಹಿಸಬೇಕು ಅಂದ್ರೆ ಅವ್ರ ಜಮೀನಲ್ಲಿ ಏನೆಲ್ಲ ಬೆಳೆಗಳಿದೆ ಅದನ್ನ ರೆಕಾರ್ಡ್ ಮಾಡಿಸ್ಬೇಕು. ಅತ್ಯಂತ ಮುಖ್ಯವಾದ ಒಂದು ಅಂಶ ಇದು. ಈಗ ಸಮೀಕ್ಷೆ ಮಾಡಿರಲಿಲ್ಲ ಅಂದ್ಕೊಳ್ಳಿ, ಅವ್ನ ಅಡಿಕೆ ನಿಜವಾಗ್ಲೂ ರೈತ ಅಡಿಕೆ ಬೆಳೆದಿದ್ದಾನೆ ಅಥವಾ ದಾಳಿಂಬೆ ಬೆಳೆದಿದ್ದಾನೆ, ಆದ್ರೆ ಅದು ಕಳೆದ ಎರಡು ವರ್ಷಗಳ ಬೆಳೆ ಸಮೀಕ್ಷೆನಲ್ಲಿ ಅದು ಫೋಟೋ ರೆಕಾರ್ಡ್ ಆಗಿಲ್ಲ ಅಂದ್ರೆ ಅದು ಈ ವರ್ಷ ನೋಂದಾವಣಿ ಮಾಡ್ಕೊಳ್ಳಿಕ್ ಬಿಡಲ್ಲ, ತಂತ್ರಾಂಶನೇ ಅದು ಅಲೋ ಮಾಡಲ್ಲ. ಹಾಗಾಗಿ ಕಡ್ಡಾಯವಾಗಿ ಎಲ್ಲಾ ರೈತರು ಬೆಳೆ ಸಮೀಕ್ಷೆನ ನೋಂದಾವಣಿ ಮಾಡಿಸ್ಕೋಬೇಕು. ಪ್ರತಿ ವರ್ಷ ಮಾಡೋದು ಉತ್ತಮ ಅಂತ ಹೇಳಿ. ಹೌದೌದು, ಇದಕ್ಕೆ ರೈತರಿಗೂ ಆಪ್ ಬಿಟ್ಟಿರ್ತಾರೆ, ಮತ್ತೆ ಅದಾದ ನಂತರ ಖಾಸಗಿ ನಿವಾಸಿಗಳಿಗೂ ಆಪ್ ಬಿಟ್ಟಿರ್ತಾರೆ. ಈಗ ಖಾಸಗಿ ನಿವಾಸಿಗಳು ಮಾಡಿರೋದು ಏನಾದ್ರೂ ತಪ್ಪಿತ್ತು ಅನ್ಕೊಳ್ಳಿ, ಅದನ್ನು ಸಹ ದಿಶಾಂಕ್ ಆಪ್ ಅಲ್ಲಿ ನೋಡಿ ಅಥವಾ ಕ್ರಾಪ್ ಸರ್ವೆ ವೆಬ್ಸೈಟ್ ಅಲ್ಲಿ ನೋಡಿ ಅದಕ್ಕೆ ಆಕ್ಷೇಪಣೆ ಎತ್ತಿದ್ರೆ ಮತ್ತೆ ಅದನ್ನು ಸರಿಪಡಿಸಲಿಕ್ಕೆ ಅವಕಾಶ ಇರುತ್ತೆ. ಹಾಗಾಗಿ ರೈತರು ಇದ್ರ ಬಗ್ಗೆ ಸ್ವಲ್ಪ ಹೆಚ್ಚಿನ ಒಂದು ಗಮನ ಕೊಡಬೇಕು. ಅದಲ್ಲದಲ್ಲೇ ಈಗಾಗಲೇ ಉಪನಿರ್ದೇಶಕರು ಹೇಳದಂಗೆ ನೋಂದಾಣಿಗೆ ಇಳುವರಿಗೆ ಬಂದಂತಹ ತೋಟಗಳು ಮಾತ್ರ ನಾವು ಪರಿಗಣನೆ ಮಾಡೋದ್ರಿಂದ ಅದನ್ನ ದಯವಿಟ್ಟು ಯಾರು ಇನ್ನು ಇಳುವರಿಗೆ ಬರಲ್ದಲ್ಲೇ ಇರೋ ತೋಟಕ್ಕೆ ನೋಂದಾಣಿ ಮಾಡ್ಕೊಳ್ಳಿಕ್ಕೆ ಅವಕಾಶ ಇರಲ್ಲ. ನೋಂದಾಣಿ ಮಾಡ್ಕೊಂಡ್ರು ಸಹ ಅದು ವ್ಯಾಲಿಡ್ ಆಗಲ್ಲ ಮುಂದೆ, ಅದು ಅದೊಂದನ್ನು ಗಮನಿಸಬೇಕು. ಅದೇ ರೀತಿ ಬ್ಯಾಂಕ್ ಪಾಸ್ಬುಕ್ ಜೆರಾಕ್ಸ್ ಗಳನ್ನ ಕೊಡುವಾಗ ಆಧಾರ್ ಸೀಡಿಂಗ್ ಆಗಿರತಕ್ಕಂತ ಬ್ಯಾಂಕ್ ಖಾತೆಗಳನ್ನ ಕೊಡಬೇಕು. ಅಂದ್ರೆ ಆಧಾರ್ ಲಿಂಕ್ ಆಗಿರ್ಬೇಕು. ಇಲ್ಲಿ ಈಗ ಏನಾಗುತ್ತೆ ಅಂದ್ರೆ ಒಬ್ರು ರೈತರಿಗೆ ಎರಡ್ ಮೂರು ಬ್ಯಾಂಕ್ ಅಕೌಂಟ್ಗಳು ಇರ್ತವೆ, ಅವ್ರ ಆಧಾರ್ ಲಿಂಕ್ ಯಾವ್ದೋ ಒಂದು ಅಕೌಂಟ್ ಮಾಡಿಸಿರ್ತಾರೆ, ಆದ್ರೆ ಇಲ್ಲಿ ವಿಮಾ ನೋಂದಾಣಿಗೆ ಬೇರೆ ಅಕೌಂಟ್ ಕೊಟ್ರೆ ಅದು ಕ್ಲೈಮ್ ಸೆಟಲ್ಮೆಂಟ್ ಸಮಯದಲ್ಲಿ ಸ್ವಲ್ಪ ಸಮಸ್ಯೆ ಆಗುತ್ತೆ. ಹಾಗಾಗಿ ಕಡ್ಡಾಯವಾಗಿ ಆಧಾರ್ ಲಿಂಕ್ ಆಗಿರತಕ್ಕಂತ ಪಾಸ್ಬುಕ್ ಗಳನ್ನೇ ಕೊಟ್ರೆ ಅದು ಅದೇ ಅಕೌಂಟ್ಗೆ ಹಣ ಬೀಳಲಿಕ್ಕೆ ಸಹಾಯ ಆಗುತ್ತೆ. ಇದಲ್ದಲ್ಲೇನೆ ತಾವು ಹಿಂದೆ ಒಮ್ಮೆ ಕೇಳಿದ್ರೆ ಡೆತ್ ಕೇಸ್ಗಳು ಅಂತ, ಅಂದ್ರೆ ಇಲ್ಲಿ ಎರಡು ತರದ ಪ್ರಕರಣಗಳು ಬರುತ್ತೆ. ಈಗ ನಾನು ಕಟ್ಟಲಿಕ್ಕೆ ಹೋಗೋ ಟೈಮಲ್ಲೇ ಪಾಣಿ ಯಾರ ಹೆಸರಿಗಿರುತ್ತೆ ಅವ್ರು ಮೃತರಾಗಿದ್ರೆ ಅವರ ಕಾನೂನುಬದ್ಧ ವಾರಸದಾರ ಯಾರಿರ್ತಾರೆ ನೆಕ್ಸ್ಟ್ ಅವ್ರ ಮಕ್ಕಳು ಅಥವಾ ಮನೆಯವರ, ಅವರು ನೋಂದಾವಣಿಗೆ ಒಳಪಡಬೇಕಾಗುತ್ತೆ. ಅದಕ್ಕೆ ಸಂಬಂಧಪಟ್ಟ ಕಂದಾಯ ಇಲಾಖೆಯಿಂದ ಮರಣ ಪ್ರಮಾಣ ಪತ್ರನ ತಗೊಂಡು ಮತ್ತೆ ಅವ್ರು ಯಾರು ಬೇರೆ ವಾರಸುದಾರರು ಯಾರಿರ್ತಾರೆ ಅವರೆಲ್ಲ ಒಪ್ಪಿಗೆ ಕೊಟ್ರೆ ಅದನ್ನ ಒಬ್ಬರ ಹೆಸರಿಗೆ ವಿಮೆಗೆ ಒಳಪಡಿಸಲಿಕ್ಕೆ ಅವಕಾಶ ಇರುತ್ತೆ. ಇದು ಒಂದು ತರದ ಡೆತ್ ಕೇಸ್. ಈಗ ವಿಮೆ ಕಟ್ಬಿಟ್ಟಿರ್ತಾರೆ, ಕಟ್ಟಿದಾದ್ಮೇಲೆ ಡೆತ್ ಆಗುತ್ತೆ, ವಿಮೆಗೆ ನೋಂದಾಣಿ ಆಗಿರ್ತಾರೆ ಬಟ್ ವಿಮಾ ಮತ್ತೆ ಇತ್ಯರ್ಥ ಆಗಕ್ಕಿಂತ ಮುಂಚೆ ಡೆತ್ ಆಗುತ್ತೆ ಅಂದ್ರೆ ಅಂತವ್ರು ಆ ತರದ ಏನಾದ್ರು ಕೇಸ್ಗಳಿದ್ರೆ ಅವ್ರು ನಮ್ಮ ಉಪನಿರ್ದೇಶಕರ ಕಚೇರಿಗೆ ಅಥವಾ ಸಂಬಂಧಪಟ್ಟ ತಾಲೂಕಿನ ಹಿರಿಯ ಸಹಾಯಕ ತೋಟಗಾರಿಕಾ ನಿರ್ದೇಶಕರ ಕಚೇರಿಗಳಿಗೆ ಆ ಡೆತ್ ಸರ್ಟಿಫಿಕೇಟ್ ಅದೇ ರೀತಿ ಒಂದು ನೋಟರಿ ಮಾಡಿಸಿ ಕ್ಲೀನ್ ಆಗಿ ಅದನ್ನ ಅಟೆಸ್ಟ್ ಮಾಡಿಸಿ ಕೊಟ್ಟರೆ ಒಂದು ಬಾಂಡ್ ಪೇಪರ್ನ ಅದನ್ನ ಸಹ ನಾವು ಪರಿಗಣನೆ ಮಾಡಲಿಕ್ಕೆ ಅವಕಾಶ ಇದೆ. ಅಂದ್ರೆ ಮರಣ ಬಂದಿದ್ದಾರೆ ಅಂತೇಳಿ ಅವ್ರಿಗೆ ಸರ್ಟಿಫಿಕೇಟ್ ಬೇಕು ಮತ್ತೆ ಅದು ಯಾರ ಹೆಸರಿಗೆ ನೆಕ್ಸ್ಟ್ ನಾವು ಕೊಡಬೇಕು ಈಗ ವಿಮಾ ಮೊತ್ತ ಇತ್ಯರ್ಥ ಆಗ್ಬೇಕು ಅಂದ್ರೆ ಅದನ್ನ ಯಾರ ಹೆಸರಿಗೆ ಕಾನೂನುಬದ್ಧ ವಾರಸುದಾರರು ಯಾರು, ಅದಕ್ಕೆ ವಂಶವೃಕ್ಷ ಆಗ್ಲಿ, ವಂಶವೃಕ್ಷ ಆದ್ಮೇಲೆ ಇಂಥ ವಂಶವೃಕ್ಷದಲ್ಲಿ ಬರ್ತಕ್ಕಂಥವ್ರು ಇತರೆ ವಾರಸುದಾರರು ಒಪ್ಪಿಗೆ ಕೊಡ್ಬೇಕು, ಇಂಥವರಿಗೆ ಕೊಡ್ರಿ, ನಮ್ದೇನು ಆಕ್ಷೇಪಣೆ ಇಲ್ಲ ಅಂತಕ್ಕಂಥದ್ದನ್ನ ಒಂದು ಬಾಂಡ್ ಪೇಪರ್ ಅಲ್ಲಿ ಬರೆಸಿ ಅದನ್ನ ನೋಟರಿ ಅಟೆಸ್ಟೇಷನ್ ಮಾಡಿಸಿ ಕೊಟ್ರೆ ಆ ಒಬ್ಬ ವ್ಯಕ್ತಿಗೆ ಅದನ್ನ ಕೊಡ್ಲಿಕ್ಕೆ ಅವಕಾಶ ಇರುತ್ತೆ. ಸರ್, ಒಂದೇ ಜಮೀನು ಇಬ್ಬರ ಹೆಸರಿಗೆ ಇರುತ್ತೆ ಸರ್, ಇಬ್ಬರದ್ದು FID ಕೊಡ್ಬೇಕಾಗುತ್ತಾ ನಂಬರ್? ಒಂದೇ ಜಮೀನ ಇಬ್ಬರ ಹೆಸರಿಗೆ, ತಂದೆ ಮಗನ ಹೆಸರಿಗೆ ಇರುತ್ತೆ ಇಲ್ಲ ತಂದೆ ಮೊಮ್ಮಗನ? ಇಲ್ಲ, ಇಲ್ಲಿ ನಾವು ನೋಡಿ ನೋಂದಾವಣಿ ಆಗ್ತಕ್ಕಂಥದ್ದು FID ಆಧಾರದ ಮೇಲೆ. ಈಗ ಒಂದೇ ಸರ್ವೆ ನಂಬರ್ ಇಬ್ಬರ ಹೆಸರಿಗೆ ಇರುತ್ತೆ ಅಂತ ನೀವು ಹೇಳ್ತಾ ಇದ್ದೀರಿ, ಅಲ್ಲಿ ಎಕ್ಸ್ಟೆಂಟ್ ಅನ್ನೋದು ಬಂದಿರುತ್ತೆ. ಈಗ ಫ್ರೂಟ್ಸ್ ತಂತ್ರಾಂಶದಲ್ಲಿ ಒಬ್ಬ ರೈತನಿಗೆ ಇಷ್ಟು ಎಕ್ಸ್ಟೆಂಟ್ ಅನ್ನೋದನ್ನ ಇಯರ್ ಮಾರ್ಕ್ ಮಾಡಿರ್ತಾರೆ, ಗುರುತಿಸಿರ್ತಾರೆ. ಆ ಒಂದು ಎಕ್ಸ್ಟೆಂಟ್ ಬಿಟ್ಟು ನೋಂದಾವಣಿ ಮಾಡ್ಕೊಳ್ಲಿಕ್ಕೆ ಅವಕಾಶ ಇರೋಲ್ಲ, ತಗೊಳೋದು ಇಲ್ಲ ಅದು ತಂತ್ರಾಂಶ. ಈಗ ಒಬ್ಬ ಅಣ್ಣನ್ಗೆ 2 ಎಕರೆ, ತಮ್ಮನಿಗೆ 2 ಎಕರೆ ಇತ್ತು ಅಂದ್ರೆ 2 ಎಕರೆನೆ ಅಷ್ಟೇನೆ ಕಟ್ಲಿಕ್ಕೆ ಬರೋದು. ಅಷ್ಟು 4 ಎಕರೆ ಒಬ್ಬರೇ ಕಟ್ತೀನಿ ಅಂದ್ರೆ ಬರಲ್ಲ, ಅದು ಬಿಡೋದಿಲ್ಲ, ತಂತ್ರಾಂಶ ತಗೊಳಲ್ಲ. ಒಳ್ಳೇದು ಸರ್, ತಾವುಗಳು ಈ ಒಂದು ಆಕಾಶವಾಣಿ ಸ್ಟುಡಿಯೋಕ್ಕೆ ಬಂದು ಈ ಒಂದು ಮರು ವಿನ್ಯಾಸಗೊಳಿಸಲಾದಂತಹ ಒಂದು ಹವಾಮಾನ ಆಧಾರಿತ ಬೆಳೆ ವಿಮೆ ಯೋಜನೆ ಬಗ್ಗೆ ಸಾಕಷ್ಟು ಮಾಹಿತಿಯನ್ನ ಇವತ್ತು ನಮ್ಮ ರೈತರಿಗೆ ಒದಗಿಸಿಕೊಟ್ಟಿದ್ದೀರಾ. ತಮ್ಮಿಬ್ಬರಿಗೆ ಧನ್ಯವಾದಗಳು ಸರ್. ನಮಸ್ಕಾರ. ನಮಸ್ಕಾರ ಸರ್. ನಮಸ್ತೆ ಸರ್. ಇದುವರೆಗೂ ಮರು ವಿನ್ಯಾಸಗೊಳಿಸಲಾದ ಹವಾಮಾನ ಆಧಾರಿತ ಬೆಳೆ ವಿಮೆ ಯೋಜನೆ ಕುರಿತು ಚಿತ್ರದುರ್ಗದ ತೋಟಗಾರಿಕೆ ಉಪನಿರ್ದೇಶಕರಾದ ಶರಣಬಸಪ್ಪ ಭೋಗಿ ಹಾಗೂ ಚಿತ್ರದುರ್ಗ ತೋಟಗಾರಿಕೆ ನಿರ್ದೇಶಕರಾದ ಟಿಆರ್ ಯಶವಂತ್ ಕುಮಾರ್ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಇವರನ್ನು ಸಂದರ್ಶಿಸಿದವರು ಯುಎಂ ಮರಳಸಿದ್ದೇಶ್. ಸರಿ, ಒಂದು ವಿಷಯ ಹೇಳಿ, ನಿಮ್ಮ ಹತ್ತಿ ವಿಶ್ವ ದರ್ಜೆಯಾಗಿದ್ದರೆ ಅದು ಇಡೀ ಜಗತ್ತನ್ನು ತಲುಪಬೇಕು ಅಲ್ಲವೇ? ಆದ್ದರಿಂದ ಕಸ್ತೂರಿ ಕಾಟನ್ ಚಿಹ್ನೆಯನ್ನು ಅಳವಡಿಸಿಕೊಳ್ಳಿ. ಇದು ಭಾರತದ ಅತ್ಯುತ್ತಮ ಹತ್ತಿಯಾಗಿ ಮಾಡುತ್ತದೆ. ವಿಶ್ವದ ಅತಿದೊಡ್ಡ ಬ್ರ್ಯಾಂಡ್ಗಳಲ್ಲಿ ಇದರ ಮಾನ್ಯತೆ ಹೆಚ್ಚುತ್ತಿದೆ. ಕಸ್ತೂರಿಯೊಂದಿಗೆ ಸೇರಿ ಮತ್ತು ನಿಮ್ಮ ಹತ್ತಿಯನ್ನು ಜಗತ್ತಿಗೆ ತಲುಪಿಸಿ. ಹೆಚ್ಚಿನ ಮಾಹಿತಿಗಾಗಿ www.kasturikotton.comಗೆ ಭೇಟಿ ನೀಡಿ. ಈಗ ಒಂದು ಜನಪದ ಗೀತೆ. ಮುಳ್ಳ